ಸಾವಿರ ಕೋಟಿ ರೂಪಾಯಿ ದುರುಪಯೋಗ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆರೋಪ. ಮಡಿಕೇರಿಯಲ್ಲಿ ಇದೇ 28ರಿಂದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಕೇಳುಗರೆ, ಇಂದು ರಾತ್ರಿ 9:30 ಕೇಳಿ ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಹಿರಿಯ ವಿಭಾಗದ ಕ್ರಿಕೆಟ್ ಆಟಗಾರರು ಹಾಗೂ ಕ್ರೀಡಾ ಮನಃಶಾಸ್ತ್ರಜ್ಞರಾದ ಎಂಎನ್ ವಿಶ್ವನಾಥ್ ಅವರೊಡನೆ ಸಂವಾದ ನಡೆಸಿಕೊಡುತ್ತಾರೆ ಫ್ಲೋರಿನ್ ರೋಷ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಸಿಂಧನೂರು ತಾಲೂಕಿನ ಬೂದಿಹಾಳ್ ಕ್ಯಾಂಪ್ನ ರೈತ ಗುಮ್ಮಾಲ ವೆಂಕಟ ಕೃಷ್ಣ ಅವರ ಸಾವಯವ ಕೃಷಿ ಅನುಭವಗಳು, ನಂತರ ಬೆಕ್ಕುಗಳಲ್ಲಿ ಕಾಣಿಸಿಕೊಂಡಿರುವ FPV ವೈರಸ್ ರೋಗದ ಕುರಿತು ಮಾಹಿತಿ ಮತ್ತು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ SS ಪಾಟೀಲ್ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆ ಪೇಟೆ ಧಾರಣೆ. ಈಗ ಕೇಳಿ ಸಿಂಧನೂರು ತಾಲೂಕಿನ ಬೂದಿಹಾಳ್ ಗ್ರಾಮ ಕ್ಯಾಂಪಿನ ರೈತ ಗುಮ್ಮಾಲ ವೆಂಕಟ ಕೃಷ್ಣ ಅವರ ಸಾವಯವ ಕೃಷಿ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸಿಂಧನೂರು ತಾಲೂಕಿನ ಪ್ರಗತಿಪರ ರೈತ ಅಂತ ಹೇಳ್ಬೋದು, ಜೊತೆಗೆ ಸಾವಯವ ಕೃಷಿಯಲ್ಲಿ ಹೆಚ್ಚು ಆಸಕ್ತಿಯನ್ನ ಇಟ್ಟುಕೊಂಡಂತವರು ಉದಿವಾಳ ಕ್ಯಾಂಪ್ನಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಬು ಅಂತೇಳಿ, ಈ ಸಾಮಾನ್ಯವಾಗಿ ಆ ಕ್ಯಾಂಪ್ ಅಲ್ಲಿ ಇವರಿಗೆ ಬಾಬು ಅಂತೇಳಿ ಕರಿತಾ ಇರ್ತಾರೆ. ಸಾವಯವ ಕೃಷಿಯಲ್ಲಿ ಹಲವಾರು ಉತ್ಪನ್ನಗಳನ್ನ ಇವರು ಸುಮಾರು ವರ್ಷದಿಂದ ಬೆಳೀತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಬೆಲ್ಲ ಇರಬಹುದು, ಸಾವಯವ ಅಕ್ಕಿ ಇರಬಹುದು, ಯಾಕೆ ಸಾವಯವ ಬಗ್ಗೆ ಆಸಕ್ತಿ ಇದೆ ಮತ್ತು ಏನೆಲ್ಲ ಸಾವಯವದಲ್ಲಿ ಬೆಳೀತಿದ್ದಾರೆ ಅಂತಕ್ಕಂತ ವಿಚಾರವನ್ನ ನಮ್ಮ ರೈತರೊಂದಿಗೆ ಬಾಬು ಅವರು ಹಂಚ್ಕೋತಿದ್ದಾರೆ. ನಮಸ್ಕಾರ ಬಾಬು ಅವರೇ. ನಮಸ್ಕಾರ. ತಮ್ಮ ಕೃಷಿ ಯಾವ ರೀತಿ ನಡೆದಿದೆ, ಏನೆಲ್ಲ ಕೃಷಿ ಮಾಡ್ತಾ ಇದ್ದಿರ್ತಾವ? ನಾವು ಭತ್ತ ಬೆಳೆಸ್ತಾ ಇದೀವ್ರಿ, ಕಬ್ಬು ಬೆಳೆಸ್ತಾ ಇದೀವಿ, ಎರಡು ಬೆಳೆ ಇದಾವ್ರಿ. ಅರಣ್ಯ ಏನು ಶ್ರೀಗಂಧ ಮಹಾಗನಿ ಬೆಳೆಸ್ತಾ ಇದೀವ್ರಿ. ಇದರಲ್ಲಿ ಇನ್ನ ಅಂತರ ಬೆಳೆ ಆಗಿ ಇನ್ನ ಬದಲಿ ಬೆಳೆ ಮಾಡ್ಬೇಕಂತ ಮಾಡಿದ್ರಿ, ಇನ್ನ ಮಾಡಕ್ ಆಗ್ಲಿಲ್ಲ. ಕ್ಷೇತ್ರ ಎಷ್ಟಿದೆ ತಮ್ದು, ಭೂಮಿಯ ಕ್ಷೇತ್ರ? ನಮ್ಮ ಕ್ಷೇತ್ರ ಒಟ್ಟು 25 ಎಕರೆ ಐತೆ ಸರ್. ಎಲ್ಲ 25 ಎಕರೆ ನೀರಾವರಿ ಪ್ರದೇಶ? 25 ಎಕರೆ ನೀರಾವರಿ ಪ್ರದೇಶ. ನಾವು ಇದನ್ನ ಮಾಡ್ಬೇಕಂದ್ರೆ ವಿಷಮುಕ್ತ ಆಹಾರ ಬಗ್ಗೆ ನಾವು ಹೆಚ್ಚು ಇದನ್ನ ಮಾಡಿ ವಿಷ ಯಾಕೆ ಕೊಡ್ಬೇಕು ನಾವು ಅಂತಂದು ಅದರ ಬಗ್ಗೆ ನಾವು ಇದಕ್ಕ ಬಂದಿದ್ದೀವಿ, ಸಾವಯವ ಕೃಷಿ ಬಂದಿದ್ದೀವಿ. ಈಗ ಕಬ್ಬನ್ನು ಮತ್ತು ಭತ್ತವನ್ನ ತಾವು ಸಾವಯವ ರೀತಿ ಒಳಗೆ ಬೆಳೀತಾ ಇದ್ದೀರಿ? ಸಾವಯವ ರೀತಿಯಲ್ಲಿ ಸುಭೇಶ್ ಪಾಳೇಕರ್ ಅವರು ಶೂನ್ಯ ಬಂಡವಾಳದಿಂದ ಅದೇ ಇದರಿಂದ ನಾವು ಬೆಳೀತಾ ಇದ್ದೀವಿ. ಹೀಗಾಗಿ ಪರವಾಗಿಲ್ಲ, ನಮ್ಗೆ ಒಳ್ಳೆ ಈಗ ಮಾರ್ಕೆಟ್ ಅನ್ನ ಹೋಗ್ತಾ ಇದಾವ ಅಕ್ಕಿ, ಅದನ್ನ ಒಳ್ಳೇದಾಗ್ತಾ ಇತ್ರಿ ಸಾವಯವ ಮಾಡಿದ್ದ. ಅದಕ್ಕೆ ಈಗ ನೋಡ್ರಿ, ಸಾವಯವ ಭತ್ತಕ್ಕೆ ಬಂದ್ರೆ ಸಾವಯವ ಭತ್ತದ ಬೇಸಾಯವನ್ನ ಮಾಡುವಂತ ರೈತರು ಹೇಳ್ತಿರ್ತಾರೆ, ಇಳುವರಿ ಬಹಳಷ್ಟು ಬರೋದಿಲ್ರಿ ಸಾವಯವ ಇದ್ರೊಳಗ, ನಮಗೆ ಲಾಸ್ ಆಗತ್ತೆ ಅಂತಕ್ಕಂತ ವಿಚಾರ. ನೀವು ಸಾವಯವ ಭತ್ತವನ್ನ ಬೆಳೀತಾ ಇದ್ದೀರಿ, ಇಳುವರಿ ಅದು ಹೇಗ್ ಬರ್ತದೆ ಒಂದ್ ಎಕರೆಗೆ? ಯಾವ ತಳಿಯನ್ನ ಬೆಳೀತಾ ಇದ್ದೀರಿ ತಾವು? ನಾವು ಸಿದ್ಧ ಸಣ್ಣ ಬೆಳೆದಿದ್ದೀವ್ರಿ, ನಮ್ ದೇಸಿ ತಳಿ ಅದನ್ನ ಬೆಳೆದಿದ್ದೇವ್ರಿ. ನವಾರ ಬೆಳೆದಿದ್ದೀವ್ರಿ, ಕಾಲಭಟ್ಟು ಬೆಳೆದಿದ್ದೀವಿ, ಮತ್ತೆ ಸಿದ್ಧಸಣ್ಣಿ ಹೈಬ್ರಿಡ್ ವೆರೈಟಿ RNR 48 ಇವು ನಾಲ್ಕು ತಳಿನ ಬೆಳೆದಿದ್ದೇವ್ರಿ. ಚಿಟ್ಟು ಮುಚ್ಚಲಂತ ಇತ್ತೀಚೆಗೆ ಮೊನ್ನೆ ವರ್ಷ ಬೆಳೆದಿದ್ದೇವೆ. ಹೇಗೆ ಇಳುವರಿ ಬರ್ತಾವೆ ಇವೆಲ್ಲ ಸ್ಥಳೀಯ ತಳಿಗಳು ಹೇಗೆ ಬರ್ತವೆ? ಸ್ಥಳೀಯ ತಳಿಗಳು ಭತ್ತ ನಮ್ಗೆ ಎಕರೆಗೆ ಒಂದು 10-10.5 ಕ್ವಿಂಟಲ್ ಅಕ್ಕಿ ಸಿಗ್ತಾ ಇದ್ದವ್ರಿ ಒಂದ್ ಎಕರೆಗೆ. ಯಾಕಂದ್ರೆ ನಮ್ಮಲ್ಲಿ ಕ್ವಾಲಿಟಿ ಇರ್ತಾವಂತಂದು ಹೆಂಗಿದ್ರೆ ಎಕರೆಗೆ 1 ಕ್ವಿಂಟಲ್ 7,600, 7,800, 8,000 ತನಕ ಒಯ್ತಾ ಇದಾರ್ರಿ ನಮ್ಮ ಅಕ್ಕಿ ಅಕ್ಕಿಯನ್ನ. ಕ್ವಾಲಿಟಿ ಚೆಲ್ಲೋ ಇದಾವ ಪರವಾಗಿಲ್ಲ, ರೇಟ್ ಹೆಚ್ಚಾಗಿದ್ರೇನ ಅಂತಂದು. ಹಾಗಾಗಿ ನಮ್ಗೆ ಇಳುವರಿ ಕಡಿಮೆ ಬಂದ್ರೇನ ಲಾಸ್ ಇಲ್ಲದಂಗ ನಾವು ಮಾಡ್ತಾ ಇದೀವ್ರಿ. ಈಗ ಭತ್ತದಲ್ಲಿ ಸಾವಯವ ಅಂತಂದ್ರೆ ಭತ್ತಕ್ಕೆಲ್ಲ ಬಹಳಷ್ಟು ಈ ಬೆಂಕಿ ರೋಗ ಸಾಮಾನ್ಯವಾಗಿ ಬರುತ್ತೆ, ವೈಟ್ ಫ್ಲೈ, ಆಮೇಲೆ ಸ್ಟೆಮ್ ಬೋರರ್ ಇರ್ಬೋದು, ಸಾಕಷ್ಟು ಸಮಸ್ಯೆ ಬರ್ತವೆ. ಇದಕ್ಕೆ ತಾವು ಯಾವ ರೀತಿ ಸಾವಯವದಲ್ಲಿ ಹತೋಟಿಯನ್ನ ಮಾಡ್ತಾ ಇರ್ತೀರಿ? ಏನೆಲ್ಲ ಮತ್ತೆ ರಾಸಾಯನಿಕ ಗೊಬ್ಬರ ಹಾಕದೆ ಭೂಮಿಗೆ ಯಾವ ರೀತಿ ಸಾವಯವ ಗೊಬ್ಬರಗಳನ್ನ ಹಾಕ್ತಿರ್ತೀರಿ ಭತ್ತವನ್ನ ವಿವಿಧ ತಳಿಗಳನ್ನ ಬೆಳೆಯುವ ಸಂದರ್ಭದಲ್ಲಿ? ನಾವು ಹಸರಲ್ಲೇ ಬೆಳೆಸ್ತೀವ್ರಿ ಫಸ್ಟ್ ಗೆ, ಮೊದಲು ಹೊಲದಲ್ಲಿ. ನಮ್ ದೇಸಿ ಆಕಳು ಕೂಡ ಬ್ಯಾಸಿಗೆಯಲ್ಲಿ ಒಂದ್ ಎಕರೆಗೆ 500 ಆಕಳಿಂದ ಮಲಗಿಸ್ತೀವ್ರಿ ನೈಟ್ ಟೈಮ್. ಹಾಗಾಗಿ ಹಸರಲ್ಲಿ ಗೊಬ್ಬರನ ಹಾಕ್ತಿವಿ. ಮತ್ತೆ ಎರಡನೋದು ಏನಂದ್ರೆ ಈ ಕೀಟನಾಶಕ ಕಡಿಮೆ ಬರ್ತಾವ್ರಿ ಅದ್ರ ಬಗ್ಗೆ, ಸಾವಯವ ಮಾಡೋ ಬಗ್ಗೆ ಬಂದ್ರೇನು ನಾವು ಈ ಉಳಿ ಮಜ್ಜಿಗೆ ಇದನ್ನ ಈ ಕಷಾಯಗಳನ್ನ ಇದನ್ನ ಮಾಡಿ ಅದನ್ನ ಬೇವಿನ ತಪ್ಪಲ ಅದು ಕುದಿಸಿ ಅದು ಸ್ಪ್ರೇ ಮಾಡ್ತೀವ್ರಿ ನಾವು. ಅದರ ಮುಖಾಂತರ ನಮ್ಗೆ ಕಂಟ್ರೋಲ್ ಅಲ್ಲೇ ಇರ್ತಾವ್ರಿ ಕಂಟ್ರೋಲ್. ನಮ್ಗೆ ಸಾವಯವ ಕೃಷಿಯಲ್ಲಿ ತೊಂದರೆ ಆಗಿರೋದಂದ್ರೆ ಒಂದು ಕಳೆ ಒಂದೇ ತೊಂದ್ರೆ ರೀ, ಉಳ್ಕಿದ್ ಯಾವುದು ತೊಂದ್ರೆ ಇಲ್ಲ ರೀ. ಕಳೆಯಿಂದ ಸಮಸ್ಯೆ, ಕಳೆಯಿಂದ ಸಮಸ್ಯೆ ಅಷ್ಟೇ. ಆಳುಗಳಿಗೆ ನಾವು ಜಾಸ್ತಿ ದುಡ್ಡು ಕೊಡಬೇಕಾಗಿತ್ತಾಗ್ರೆ ಉಳ್ಕಿದ್ದ ಅದಕ್ಕೆ ಯಾವ್ದಕ್ಕೆ ನಮ್ಗೆ ತೊಂದ್ರೆ ಇಲ್ಲ ರೀ. ಇನ್ನ ಇದರಲ್ಲಿ ಸಾವಯವ ಕೃಷಿಯಲ್ಲಿ ಭತ್ತಕ್ಕೆಲ್ಲ ನೀರು ನಿರ್ವಹಣೆ ಹೇಗ್ ಮಾಡ್ತಾರೆ? ನೀರು ಎಲ್ಲ ನಿಲ್ಲಿಸಿ ನೀರ್ ನಿಲ್ಲಿಸಿ ಭತ್ತವನ್ನ ಬೆಳೀತಾ ಇದ್ದೀರೋ ಅಥವಾ ಹೇಗ್ ಮಾಡ್ತಾ ಇದ್ದೀರಿ? ಇಲ್ಲ, ನೀರ್ ನಿಲ್ಸೆ ಬೆಳೆಸ್ತೇ ಭತ್ತ ಮಾಡ್ತಾ ಇದ್ರು. ಯಾಕಂದ್ರೆ ನಮ್ದು ಕಸ ಭಯಂಕರ ಬರ್ತೈತ, ಹಸರಲ್ಲೇ ಬೆಳೆದ್ರಿಂದ ಅದರಲ್ಲಿ ಅನೇಕ ತರದ್ದು ಕಸ ಬೆಳೆದು ಅದು ಬೀಜ ಉದ್ರಿ ಕಸ ಜಾಸ್ತಿ ಬರ್ತೈತ್ರಿ. ಸಾವಯವ ಕೃಷಿ ಮಾಡ್ತೀವಿ ಅಂದ್ರೇನೆ ಜಾಸ್ತಿ ಕಸ ಬರ್ತೈತ್ರಿ. ಕಸಕ್ಕ ಒಂದೇ ನಾವು ಇದೇ ಆಗ್ರಿ, ಉಳ್ಕಿದ್ದೆಲ್ಲ ಪರವಾಗಿಲ್ಲರಿ. ಸ್ಥಳೀಯ ತಳಿಗಳನ್ನ ಹೇಳಿರ್ತಾವ RNR, ಇದು ಸಾಮಾನ್ಯವಾಗಿ RNR ಅನ್ನ ಭತ್ತವನ್ನ ಎಲ್ಲರೂ ಬೆಳೀತಾರೆ ರೈತರು. ಆದ್ರೆ ತಾವು ಕೆಲವೊಂದು ಸ್ಥಳೀಯ ತಳಿಗಳನ್ನ ಬೆಳೀತಾ ಇದ್ದೀವಿ ಅಂತ, ಈ ಸ್ಥಳೀಯ ತಳಿಗಳನ್ನ ಮಾರಾಟ ಆಗ್ತಾ ಇದೆಯಾ, ಜನ ತಿಂತಾ ಇದ್ದಾರಾ, ಹೇಗೆ? ಜನ ತಿಂತಾ ಇದಾರೆ, ಕಡಿಮೆ ರೀ. ಇದ್ರ RNR 48 ಹೋದಷ್ಟು ಹೋಗೋದಿಲ್ರಿ, ಒಂದು 10 ಕ್ವಿಂಟಲ್ 15 ಕ್ವಿಂಟಲ್ ಹಂಗೆ ಒಬ್ಬೊಬ್ಬರಿಗೆ 20 ಕೆಜಿ 10 ಕೆಜಿ 5 ಕೆಜಿ ಈ ರೀತಿನೇ ಆಗ್ಲಿ, ಯಾರು 20-20 ಕೆಜಿ ಒಯ್ಯೋದಿಲ್ರಿ ಈ ತಳಿಗಳು. ಹೇಗೆ ನೀವು ಅದನ್ನ ರುಚಿ ನೋಡಿದಿರಿ, ಸ್ಥಳೀಯ ತಳಿಗಳು ಯಾವ್ಯಾವ ಅದಾವ, ಅದ್ರದ್ದು ರುಚಿ ಅದು ಹೇಗಿರುತ್ತೆ ಅನ್ನ ಅನ್ನೋದು? ನವಾರ ಅಂಬದು ಒಂದು 12 ತಾಸು ನೆನೆ ಇಟ್ರೆ ಅದು ಕುದಿಸಕ ತೊಂದರೆ ಆಗಿದ್ದಕ್ಕ ಸ್ವಲ್ಪ ಕಡಿಮೆ ಹೋಗ್ತಾರ್ರಿ. ಕಾಲ ಭಟ್ಟ ಅಂದಿದ್ದು ಕೂಡ ಈಗ ಬಹಳ ಮಂದಿ ಪೌಡರ್ ಮಾಡ್ಕೊಂಡು ದೋಸೆ ಮಾಡ್ಕೊಂಡು ಇದು ಕ್ಯಾನ್ಸರ್ಗೆ ಅದು ಬರ್ತೈತೆ ಅಂತಂದು ಎಲ್ಲೆಲ್ಲವರು ನಮ್ಮನ್ನ ಕೇಳ್ತಾ ಇರ್ತಾರ್ರಿ ಅದನ್ನ ಕಾಲ ಭಟ್ಟ ಅಕ್ಕಿ. ನವಾರ ತಳಿ ಹೇಗೆ ಭತ್ತ ಅದು ಕೆಂಪಾಗಿರುತ್ತ ಅಕ್ಕಿ? ಕೆಂಪಾಗೇ ಇರ್ತೈತ್ರಿ ನವಾರ ತಳಿ ಕೂಡ ಕೆಂಪಾಗೇ ಇರ್ತೈತ್ರಿ. ಇದೇನು ಕಾಲ ಭಟ್ಟ ಅಂದಿದ್ದು ಕರಗ ಇರ್ತೈತ್ರಿ, ಅದು ಕೆಂಪಾಗಿ ಇರ್ತೈತ್ರಿ. ಇದನ್ನು ಬೇರೆ ಬೇರೆ ನಾವು ರೊಟ್ಟಿ ಮಾಡ್ಕೋಬಹುದು, ದೋಸೆನು ಮಾಡಬಹುದು, ಅನ್ನನು ಮಾಡ್ಕೋಬಹುದು. 12 ತಾಸು ನೆನೆಸಿಡ್ಬೇಕು ಇದನ್ನ ಅಕ್ಕಿಯನ್ನ. 12 ತಾಸು ನೆನೆಸಿಡ್ಬೇಕ್ರಿ, ಮಿನಿಮಮ್ ಅಂದ್ರೆ 12 ತಾಸು ಇರ್ಬೇಕ್ರಿ ಅದು. ಆಮೇಲೆ ಈಗ RNR ತಳಿ ಬಂದ್ರೆ RNR ತಳಿ ಇಳುವರಿ ಹೇಗ್ ಬರ್ತಾ ಇದೆ ಸಾವಯವ ಕೃಷಿ ಒಳಗೆ? ಇಲ್ಲ, ಅದನ್ನ ನಮ್ಗೆ 11 ಕ್ವಿಂಟಲ್ 11.5 ಕ್ವಿಂಟಲ್ 12 ಕ್ವಿಂಟಲ್ ತನಕ ಬರ್ತೈತ್ರಿ, ಪರವಾಗಿಲ್ಲ. ಅದು ಒಳ್ಳೆ ಮಾರ್ಕೆಟ್ ಐತೆ, ಜನರು ಅದನ್ನೇ ಬೇಡ್ತಾ ಇದಾರೆ, ನಾವು ಅದನ್ನೇ ಜಾಸ್ತಿ ಬೆಳ್ತಾ ಇದೀವ್ರಿ. ಇನ್ನ ಮುಖ್ಯವಾಗಿ ರೈತರು ಇರೋದು ಇಲ್ಲ, ಇಲ್ಲೇ ಬಹಳಷ್ಟು ಮಿಲ್ ಗಳಲ್ಲೆಲ್ಲ ಅಕ್ಕಿಯನ್ನ ಪಾಲಿಶ್ ಮಾಡ್ತಾರೆ. ಪಾಲಿಶ್ ಮಾಡಿದ ಮೇಲೆ ಅಕ್ಕಿಯಲ್ಲಿ ಏನು ಉಳಿಯೋದಿಲ್ಲ, ಹೀಗಾಗಿ ಅದು ಏನು ಸಾವಯವ ತಗೊಂಡ್ರು ಉಪಯೋಗ ಇಲ್ಲ ಅಂತಕ್ಕಂತ ವಿಚಾರ. ಅಕ್ಕಿಯನ್ನ ಅಂದ್ರೆ ಭತ್ತದಿಂದ ಅಕ್ಕಿಯನ್ನ ಮಾಡ್ಬೇಕಾದ್ರೆ ಅದು ಬಹಳ ಬಹಳ ಮುಖ್ಯವಾದಂತ ಮಾತು. ತಾವ್ ಹೇಗ್ ಮಾಡ್ತೀರಿ ಅಕ್ಕಿಯನ್ನ, ಪಾಲಿಶ್ ಮಾಡ್ತೀರಿ ಅಥವಾ ವಿತೌಟ್ ಪಾಲಿಶ್ ಇರ್ತಾವೋ? ನಾವು ಮುಡಿ ಅಂತಂದ್ ಕೇಸಿ ಬಿಡಿಸ್ತೀವ್ರಿ, ಆ ಪಾಲಿಶ್ ಅಂತಂದ್ ಬಿಡಿಸ್ತೀವಿ. ಜಾಸ್ತಿ ಎರಡೇ ಮಾಡ್ತೀವ್ರಿ, ಮುಡಿ ಆ ಪಾಲಿಶ್. ಅಸಲು ಪಾಲಿಶ್ ಇಲ್ಲಂಗೆ ಇರ್ತಾವ್ರಿ. ಆ ಪಾಲಿಶ್ ಅಂದ್ರೆ ರೌಟ್ ಹುಡುಗರದು ತಿನ್ನಕ್ ತೊಂದ್ರೆ ಆಗುತ್ತೆ ಅನ್ನೋ ಸಲುವಾಗಿ ರೌಟ್ ಆ ಪಾಲಿಶ್ ಮಾಡಿಸ್ತೀವ್ರಿ. ಮುಡಿ ಆ ಪಾಲಿಶ್ ನಮ್ಮಲ್ಲಿ ಜಾಸ್ತಿ ಹೋಗದ್ರಿ, ಯಾರೋ ಮುದುಕರು ಇರ್ತಾರ ಅವ್ರಿಗೆ ಅಷ್ಟೇ ವೈಟ್ ಮಾಡಿಸ್ತಿರು. ಉಳಿಕಿದ್ದು 90% ಆ ಪಾಲಿಶ್ ಮುಡಿನೇ ಹೋಗ್ತಾವ್ರಿ. ಮುಡಿ ಅಂದ್ರೆ ಏನದು? ಮುಡಿ ಅಂದ್ರೆ ಮೇಲೆ ತೊಪ್ಪೆ ಸುಲಿದ ಮೇಲೆ ಅದನ್ನ ಮುಡಿ ಅಂತಾರ. ಅದು ಪಾಲಿಶ್ ಅಸಲ್ ಪಾಲಿಶ್ ಇಲ್ರಿ. ಪಾಲಿಶ್ ಇಲ್ಲ ಅದಕ್ಕೆ. ಆ ಪಾಲಿಶ್ ಇಲ್ರಿ ಅದು. ಹಂಗಾಗಿ ಅದು ಜಾಸ್ತಿ ಈಗ ಬರ್ತಾ ಬರ್ತಾ ಜನರು ಕೂಡ ಎಲ್ಲ ಅದನ್ನೇ ಉಣಬೇಕು ಅಂತಂದ ಅವರು ಇದು ಮಾಡಿದಾಗ, ಹಂಗಾಗಿ ಮೊದಲು ನಾವು ಎಲ್ಲಪ್ಪ ನಮ್ಗೆ ಹೊಯ್ಟೆ ಮಾಡಂತಿದ್ರಿ, ಈಗ ಅವ್ರನ್ನೇ ಬಿಡ್ತಾ ಇದಾರೆ ಆ ಪಾಲಿಶ್ ಮುಡಿ ಕೊಡ್ರಿ ಅಂತಂದ. ಈಗ ಸುಮಾರು ಭತ್ತವನ್ನ ತಾವ್ ಹೇಳಿದ್ರಿ ಸಾವಯವ ಕೃಷಿ ಒಳಗೆ ಬೆಳಿತೀರಿ, ಎಷ್ಟು ಖರ್ಚು ಬರುತ್ತೆ ಒಂದ್ ಎಕರೆ ಭತ್ತವನ್ನ ಬೆಳಿಬೇಕಾದ್ರೆ ಸಾವಯವ ಕೃಷಿಯಲ್ಲಿ? ಮತ್ತು ಒಂದ್ ಎಕರೆಗೆ 10 ಕ್ವಿಂಟಲ್ ಅದು ಬರ್ತದೆ ಅಂದಿರ್ತಾವು, ಲೆಕ್ಕ ಹಾಕಿದ್ರೆ ಹೇಗೆ ಲಾಭ ಯಾವ ರೀತಿ ಆಗ್ತಾ ಇದೆ? ಯಾವ ರೀತಿ ಅಂದ್ರೆ ನಮ್ದು ಕಸ ಬಿದ್ರೆ ಮಾತ್ರ ಎಕರೆಗೆ 20,000 ಕಸ ತೆಗಲಿಕ್ಕೆ ಆಗ್ತೈತ್ರಿ. ಉಳಿಕಿದ್ದೇನೋ ಒಂದ್ 20,000 ಮುಗಿಸ್ತೀವ್ರಿ. ಕಸ ಬಿತ್ತು ಅಂದ್ರೆ ಅದನ್ನ ನಾವು ಇಷ್ಟೇ ಆಗುತ್ತೆ ಅಂತಂದು ಹೇಳಕ್ ಆಗಲ್ರಿ. ಅಂಜಾದಂದ್ರೆ ಒಂದ್ 35,000 ಗ್ಯಾರಂಟಿ ಆಗುತ್ತೆ ಖರ್ಚು ಆಗತ್ತೆ. ನೀವು ಒಂದ್ 10 ಕ್ವಿಂಟಲ್ ಅಕ್ಕಿ ಬಂದ್ರೆ 8,000 ರೂಪಾಯಿ ಒಂದ್ ಕ್ವಿಂಟಲ್ ಮಾಡಿದ್ರೆ 80,000 ರೂಪಾಯಿ ಬರ್ತದೆ ನಿಮ್ಗೆ. 80,000 ಬರ್ತೈತ್ರಿ. ಅಲ್ಲಿ ಅದು ಹೋಗಿ ನಮ್ಗೆ ಒಂದ್ 20,000 ಉಳ್ತೇವ ಅಷ್ಟೇ ಸಾಕ ಅಂತ ನಾವು ವಿಷಮುಕ್ತ ಆಹಾರ ಕೊಡ್ತೀವ ಅಂತ ಒಂದು ನಮ್ಗೆ ತುಂಬಾ ಇದ್ರಿಂದ ಅದನ್ನೇ ವ್ಯವಸಾಯ ಮಾಡ್ತೀವಿ. ಈಗ ಜನರಿಗೆ ವಿಷಮುಕ್ತ ಆಹಾರ ಕೊಡ್ತೀರಿ, ಭೂಮಿ ಯಾವ ರೀತಿ ಪರಿವರ್ತನೆ ಆಗತ್ತೆ ನೀವು ಸಾವಯವ ಕೃಷಿ ಮಾಡೋದ್ರಿಂದ? ಭೂಮಿಗೆ ಯಾವ ರೀತಿ ಲಾಭ ಇದೆ? ಲಾಭ ಐತೆ ಸರ್. ಈಗ ನಾವು ನೀರು ಏನನ್ನ ಅದ್ರಾಗ ಚೆಲ್ಲಿದ್ರೆ ನೀರ್ ಇಲ್ದಂಗೆ ಹತ್ತಿಸ ನೀರ್ನಾಗ ಇದ್ದಂಗ ಬೆಳಿತೈತ್ರಿ. ಇದು ರಾಸಾಯನಿಕ ಹಾಕಿದ್ದು ಹೊಲ್ದಾಗ ಬಗಲಾಗ ಅದು ಒಂದು 15 ದಿನ ನೀರಿಲ್ಲ ಅಂದ್ರೆ ಅದು ಒಣಗೋಗುತ್ತೆ. ನಮ್ದು ಒಣಗದಲ್ರಿ, ಹಸಿಯಾಗಿರುತ್ತೆ. ನೀರಿನ ಕೊರತೆ ಆದ್ರೂ ಹಸಿಯಾಗಿರುತ್ತೆ ಬೆಳೆ. ಹಸಿಯಾಗೇ ಇರ್ತೈತ್ರಿ. ಹುಮ್ಮಸ್ ತೆಳಗಿಂದ ಬಂದು ಅದು ನಮ್ಗೆ ಮಳೆ ಬಂದ್ರೆ ಕೂಡ ನಮ್ಮ ಮರಗಳಾಗ ನೀರು ಹಿಡ್ಕೊಂಡು ಬೇಸಿ ಚೆಲೋ ಇದಾಗ್ತೈತೆ. ಪ್ರತಿ ವರ್ಷನು ಎಷ್ಟು ಉತ್ಪಾದನೆ ಮಾಡ್ತಾರೆ ಎಲ್ಲ ಟೋಟಲ್ ತಮ್ದು? ಎಷ್ಟು ಕ್ವಿಂಟಲ್ ಅಕ್ಕಿ ಆಗ್ತಾ ಇದೆ ಸಾವಯವ ಕೃಷಿಯಲ್ಲಿ ಅಂದ್ರೆ? ಒಂದ್ ವರ್ಷ ಕಬ್ಬು ಇಟ್ಟಿರ್ತೈತ್ರಿ. ಒಂದ್ ವರ್ಷ ನಮ್ಗೆ ಯಾವರೇಜ್ ಎಕರೆಗೆ 10 ಕ್ವಿಂಟಲ್ ಅಕ್ಕಿ ಕಡಿಮೆ ಇಲ್ದಂಗ್ ಬರ್ತಾವ್ರಿ. ಯಾವ ತಳಿ ಹಾಕಿದ್ರೆ ವರ್ಷ ಒಂದ್ 10 ಎಕರೆ ಹಾಕಿರ್ತೀರಿ? 15 ಎಕರೆ ಹಾಕ್ತೀನಿ. 15 ಎಕರೆ ಅಂದ್ರೆ ನಿಮ್ಗೆ ಮಾರುಕಟ್ಟೆದು ನೀವೇ ಸ್ವಂತ ಮಾಡ್ತಾ ಇದ್ರಿ? ಏನು ಸಮಸ್ಯೆ ನಿಮ್ಮಲ್ಲಿಗೆ ಬಂದು ಹೋಯ್ತಾರೆಲ್ಲ? ನಮ್ಮಲ್ಲಿಗೆ ಬಂದು ಹೋಯ್ತಾರ್ರಿ. ಇಲ್ಲಾಂದ್ರೆ ಈಗ ಬೆಂಗಳೂರು ಚೆನ್ನೈ ಅವರು ನಮ್ಗೆ ಫೋನ್ ಮುಖಾಂತರ ದುಡ್ಡು ಹಾಕ್ತಾರ್ರಿ. ನಾವು ಟ್ರಾನ್ಸ್ಪೋರ್ಟ್ ಮೇಲೆ ಅವ್ರ ಅಡ್ರೆಸ್ ಕೊಟ್ರಿ, ಕಳಿಸ್ಕೊಟ್ಬಿಡ್ತೀವ್ರಿ. ಆ ಮನೆಯಿಂದ ಮಾರ್ಕಟ್ರಿ ನಮ್ದು, ಎಲ್ಲ ಮನೆಯಿಂದಾನೇ ಮಾರ್ಕೆಟ್. ಯಾವ್ದು ಏನು ದಲ್ಲಾಳಿಕೆ ಚಿಂತೆ ಇಲ್ಲ, ಯಾವ್ದು ಸಮಸ್ಯೆ ಇಲ್ಲ, ದುಡ್ಡು ಎಲ್ಲ ಸರಳವಾಗಿ ಬರ್ತಾ ಇದೆ ತಮಗೆ? ಸರಳವಾಗಿ ಬರ್ತಾವ್ ಬಿಡ್ರಿ, ದುಡ್ಡನ್ನೇನು ಚಿಂತೆ ಇಲ್ಲ ಬಿಡ್ರಿ, ಸರಳವಾಗಿ ಬರ್ತಾವ. ಇನ್ನ ಮತ್ತೊಂದು, ತಾವು ಸಾವಯವ ರೀತಿ ಒಳಗ ಕಬ್ಬನ್ನ ಬೆಳಿತಾ ಇದ್ದೀವಿ ಅಂತಂದ್ರೆ, ಕಬ್ಬನ್ನ ಬೆಳೆದು ಏನು ಬೆಲ್ಲವನ್ನ ಮಾಡ್ತೀರಾ, ಸಕ್ಕರೆಗೆ ಕೊಡ್ತಾ ಇದ್ದೀರಾ, ಅಥವಾ ಕಬ್ಬಿನ ರಸಕ್ಕಾಗಿ ಕಬ್ಬನ್ನ ಮಾರ್ತಾ ಇದ್ದೀರಾ? ಸಾವಯವ ಯಾಕೆ ಬೆಲ್ಲವನ್ನ ಸಾವಯವದಲ್ಲಿ ಮಾಡ್ತಾ ಇದ್ದೀರಿ? ಸಾವಯವದಲ್ಲಿ ನೋಡಿದ್ದು ಅದು ಈಗ ಎಲ್ಲ ರೈತರು ಅಳವಡಿಸಿ ನಮ್ಗೆ ಸಾವಯವದ ಬೆಲ್ಲನೇ ಬೇಕಂತಾರ ನಮ್ಮಲ್ಲಿ. ಈಗ ನನಗೆ ಮೊನ್ನೆ ಕೊರತೆ ಆಗಿ ಜ್ಯೂಸ್ ಕೊಟ್ಬಿಟ್ಟಿದ್ದೀನಿ ಸರ್. ಈಗ ಎಲ್ಲಾರು ನಮ್ಗೆ ಎಲ್ಲ ಬೆಲ್ಲ ಮಾಡಬೇಕು, ನೀವು ಕಡ್ಡಾಯವಾಗಿ ಈ ಏರಿಯಾದಲ್ಲಿ ಯಾರು ಮಾಡೋರೇ ಇಲ್ಲ, ನೀವು ಮಾಡಬೇಕು, ನೀವು ಒಬ್ರು ಇನ್ಸೈಡ್ರೆ ಅಲ್ಲ ಅಂತಂದು ಬಹಳ ಒತ್ತಡ ಮಾಡ್ತಾ ಇದಾರ್ರಿ. ಹಾಗಾಗಿ ನಾವು ಮಾಡ್ಬೇಕೆಂಬ ಉದ್ದೇಶ ಏನಿಲ್ರಿ. ವಿಷ ಅದು ಬೆಲ್ಲ ಅಂತ ಹೇಳ್ತಾರೆ, ಎಲ್ಲ ವಿಷಾನೇ ಇರ್ತೈತೆ. ಅದು ಒಂದು ಓಡಿಗೆ ಮಾಡಿದ್ರೆ ಆಗದಿಲ್ಲ, ಏನ್ ಮಾಡಿದ್ರೇನು ನಿಂದ್ರದಿಲ್ಲ ಅಂತಂದು ಆ ಇತಿಹಾಸಗಾಗ್ಲಿ ನಾವು ಗಾಣ ತಾಂಬಂದು ಹಾಕಿ ಬೆಲ್ಲ ಮಾಡಿದ್ವಿ ಸರ್. ಹೋದ ವರ್ಷ ಎಲ್ಲ ಮಾಡಿದ್ರಿ ಬೆಲ್ಲವನ್ನ, ಈ ಸಲ ಮಾಡ್ಬೇಕಾ ಬೆಲ್ಲ? ಈ ಸಲ ಬೆಲ್ಲ ಮಾಡಕ ಎಲ್ಲರಿ ಎಳೆದೈತೆ, ಅದು ಈಗ ಜ್ಯೂಸ್ಗೆ ಕೊಟ್ಟು ಬಿಡ್ತೀನಿ ಸರ್. ಈ ಸಲ ಜ್ಯೂಸ್ಗೆ ಕೊಟ್ಬಿಡ್ತೀರಿ. ಸಾವಯವ ಬೆಲ್ಲ ಅಂತಂದ್ರೆ ಸಾವಯವ ಕಬ್ಬನ್ನ ಬೆಳೆದು ಅಂತಂದ್ರೆ ಅದಕ್ಕೂ ಯಾವ್ದು ರಾಸಾಯನಿಕ ಸಿಂಪರಣೆ, ರಾಸಾಯನಿಕ ಗೊಬ್ಬರಗಳನ್ನ ಏನು ಹಾಕೋದಿಲ್ಲ ನೀವು? ಏನು ಹಾಕೋದಿಲ್ಲ, ಏನು ಹಾಕೋದಿಲ್ಲ. ನಮ್ ದೇಸಿ ಹಾಕ 30 ನಾವು ಅದ್ ನೀರಿಸಿದ್ದಾಗೆಲ್ಲ ಜೀವಾಮೃತ ಮಾಡಿ ಜೀವಾಮೃತ ಕೊಡ್ತೇವ್ರಿ. ಬ್ಯಾಸಿಗೆಯಲ್ಲಿ ಹಚ್ಚುವಾಗ ಘನ ಜೀವಾಮೃತ ಮಾಡಿ ಘನ ಜೀವಾಮೃತ ಕೊಡ್ತೇವೆ. ಹೇಗೆ ಆಕಳುಗಳು ಎಷ್ಟು ಕಟ್ಕೊಂಡಿರಿ ಮನೆಯಲ್ಲಿ? ನಾವು ಈಗ ಸದ್ಯ ಆಳುಗಳಿಲ್ಲದ 4 ಇಟ್ಟಿನ್ರಿ, 14 ಆಕಳು ಇದ್ವು, ಈಗ 4 ಆಕಳು ಮಾಡಿನ್ರಿ. 25 ಎಕರೆ ನೀರಾವರಿಗೆ ನಿಮ್ಗೆ ಮತ್ತೆ ಗೊಬ್ಬರ ಸಾವಯವ ರೀತಿ ಒಳಗೆ ಮಾಡ್ಬೇಕಂದ್ರೆ ಬಹಳಷ್ಟು ಬೇಕಾಗ್ತತೆ ಅಲ್ಲ? ಬೇಕಾಗತ್ತ್ರ. ಅದಕ್ಕೆ 14 ಆಕಳು ಇದ್ರಿ, ಈಗ ಆಳು ಇರುವಲ್ರಿ, ಅದ್ರ ಸಲುವಾಗಿ 4 ಆಕಳ ಕಟ್ಕೊಂಡಿನಿ. ಈ ಬೆಲ್ಲವನ್ನ ಸಾವಯವ ಬೆಲ್ಲ ಬೆಳೆದು ಬೆಲ್ಲವನ್ನ ಹೇಗೆ ತಾವು ಪುಡಿ ಬೆಲ್ಲ ಮಾಡ್ತಿರೋ, ಪೆಂಟೆ ಬೆಲ್ಲ ಮಾಡ್ತಿರ್ತಿರೋ, ಹೇಗೆ ಮಾಡ್ತಿರ್ತೀರಿ ಬೆಲ್ಲವನ್ನ? ಪೆಂಟೆ ಬೆಲ್ಲನು ಮಾಡ್ತಿದ್ದೀನಿ, ಅದೊಂದು 150 ಕ್ವಿಂಟಲ್, ಇದೊಂದು 150 ಕ್ವಿಂಟಲ್ ಮಾಡ್ತಿದ್ದೀನಿ. ಪೌಡರ್ನೆ ಮಾಡ್ತಿದ್ರು, ಒಂದ್ ಮಿಷಿನ್ ತಗೊಂಬಂದಿನಿ, ಮೊದಲು ಮನುಷ್ಯರು ಕೂಡ ಮಾಡ್ತಿದ್ದೆ. ಈಗ ಆ ಮಿಷಿನ್ ನಾಗ ಹಾಕಿದ್ರೆ ಎಲ್ಲ ಪೌಡರ್ ಮಾಡ್ತಾ ಇದ್ರಿ, ಪೌಡರ್ ಅನ್ನ ಮಾಡ್ತಾ ಇದ್ದೀವಿ. ಹೇಗ ಅನಿಸ್ತದೆ ಸಾವಯವ ಬೆಲ್ಲ ಮಾಡಿ ಒಂದು ಎಕರೆ ಕಬ್ಬಿಗೆ ಎಷ್ಟು ಕ್ವಿಂಟಲ್ ಬೆಲ್ಲ ಬರ್ತಿತ್ತು ನಮ್ದು ಸಾವಯವ ಬೆಲ್ಲ? ನಮ್ಗೆ ಸಾವಯವ ಬೆಲ್ಲ ಎಕರೆಗೆ 35 ಕ್ವಿಂಟಲ್ ಬೆಲ್ಲ ಬರ್ತೈತ್ರಿ. ಒಂದ್ ಎಕರೆಗೆ 35 ಕ್ವಿಂಟಲ್ ಬೆಲ್ಲ ಬರ್ತೈತಿ. ಚಲೋ ಬಂದ್ರೆ ಈಲ್ಡಿಂಗ್ 42 ಕ್ವಿಂಟಲ್ ತನ ಬಂದೈತಿ. 42-35 ಆ ನಡಕ ಬರ್ತಾ ಇರ್ತೈತ್ರಿ. ಎಷ್ಟು ಎಕರೆ ಪ್ರತಿ ವರ್ಷ ಕಬ್ಬು ಬೆಳೀತಾ ಇದ್ದೀರಿ? ಒಂದ್ ವರ್ಷ 8 ಎಕರೆ ಇದ್ರೆ ಒಂದ್ ವರ್ಷ 15 ಎಕರೆ ಹಂಗೆ ಹೆಚ್ಚು ಕಡಿಮೆ ಇರ್ತೈತ್ರಿ. 8 ಎಕರೆ ಯಾವತ್ತಿಗೆ ಇರ್ತೈತ್ರಿ. ಸಾವಯವ ಬೆಲ್ಲ ಮಾಡ್ಬೇಕಾದ್ರೆ ಬೆಲ್ಲವನ್ನ ತಯಾರು ಮಾಡುವ ಹೊತ್ನಾಗ ಅದಕ್ಕೆ ಕೆಲವೊಂದು ರಾಸಾಯನಿಕಗಳನ್ನ ಹಾಕೋದ್ರಿಂದ ಅದು ಸ್ವಲ್ಪ ಕಲರ್ ಬರುತ್ತೆ ಆಗ ಅಂತಾರೆ. ಸಾವಯವ ಬೆಲ್ಲ ಅಂತಂದ್ರೆ ಕರ್ಗ ಇರುತ್ತೆ, ಮಾರಾಟ ಆಗೋದಿಲ್ಲ, ಹೇಗೆ ನೀವು ಅದಕ್ಕೇನು ಬೆಲ್ಲವನ್ನ ಮಾಡ್ಬೇಕಾದ್ರೆ ಏನು ಹಾಕೋದಿಲ್ಲ ಬೆಲ್ಲಕ್ಕೆ? ಇಲ್ರಿ, ಏನು ಹಾಕೋದಿಲ್ಲ. ಸುಣ್ಣ ಬೆಂಡೆ ಗಿಡ ಬಿಟ್ಟಿಂದೆ ಬರ್ಲಿದ್ ಯಾವ್ದು ಯೂಸ್ ಮಾಡೋದಿಲ್ರಿ. ಕಲ್ಲು ಸುಣ್ಣ ಬೆಂಡೆ ಗಿಡ ಇವು ಎರಡು ಬಿಟ್ಟಿಂದೆ ಏನು ಅದಕ್ಕೆ ಯೂಸ್ ಮಾಡೋದಿಲ್ರಿ. ಅಂದ್ರೆ ತಾಳಿಕೆ ಹೇಗ್ ಬರುತ್ತೆ, ಬೆಲ್ಲವನ್ನ ಮಾಡಿ ಪೆಂಟೆ ಮಾಡಿಟ್ಮೇಲೆ ಕೆಲವೊಮ್ಮೆ ಪೆಂಟೆ ಒಂದ್ 3-4 ತಿಂಗಳಾದ್ಮೇಲೆ ನೀರ್ ಒಡ್ಲಿಕ್ಕೆ ಚಾಲು ಆಗ್ತವೆ, ಆಮೇಲೆ ಮಳೆಗಾಲಕ್ಕೆಲ್ಲ ಅದು ಕೆಳಗಡೆ ನೀರ್ ಬಿಡ್ಲಿಕ್ಕೆ ಚಾಲು ಆಗ್ಬಿಡತ್ತೆ. ತಮ್ದೆಲ್ಲ ಹೇಗಿರುತ್ತೆ ಕ್ವಾಲಿಟಿ ಗುಣಮಟ್ಟ? ಇಲ್ಲರಿ, ನಮ್ಗೆ 8-6 ತಿಂಗಳ ತನ ಏನು ಕೆಡೋದಿಲ್ರಿ. 6 ತಿಂಗಳ ಮೇಲೆ ನೀರ್ ಹೊಡಿತೈತಿ, ಒಳಗೆ ಖಾಲಿ ಮಾಡ್ತೀವ್ರಿ. ಇಲ್ಲಾಂದ್ರೆ ಉಳಿದಿದ್ದು ಜೀವಾಮೃತ ಕೊಡ್ತೀವ್ರಿ. ಪೌಡರ್ ಮಾಡಿದ್ರೆ ಮಾತ್ರ 3 ವರ್ಷ ಗ್ಯಾರಂಟಿ ರೀ ನಮ್ದು. ಪೌಡರ್ ಮಾತ್ರ 3 ವರ್ಷ ಗ್ಯಾರಂಟಿ ಇರ್ತೈತಿ. ಅಂದ್ರೆ ಪೌಡರ್ ಮಾಡಿ ಅದನ್ನ ಒಣಗಿಸ್ತೀರೇನು ಬಿಸಿಲಿಗೆ ಬೆಲ್ಲವನ್ನು? ಬಿಸಿಲಿಗೆ ಅಲ್ರಿ, ನೆರಳಿನಲ್ಲೇ ಅದು ಡ್ರೈ ಮಾಡ್ತೀವಿ. ನೆರಳಿನಲ್ಲೇ ಡ್ರೈ ಮಾಡಿ ಇದು ಮಾಡ್ತೀವಿ. ನೆರಳಲ್ಲೇ ಡ್ರೈ ಮಾಡಿ ಒಂದ್ ಕೆಜಿ ಪ್ಯಾಕೆಟ್ ಗಳನ್ನ ಮಾಡುವ ಅದನ್ನ? ಕೆಜಿ, 1/2 ಕೆಜಿ ಕೂಡ ಮಾಡ್ತೀವಿ. ಕೆಜಿ ಜಾಸ್ತಿ ರೀ. ಕೆಜಿ ಹೇಗೆ ಬೆಲ್ಲ ರೇಟ್ ಅದು ಫಿಕ್ಸ್ ಮಾಡ್ಕೋತೀರಿ ನೀವು? ಯಾಕಂದ್ರೆ ನಿಮ್ದು ಬೆಳೆದದ್ದು 30 ಕ್ವಿಂಟಲ್ 35 ಕ್ವಿಂಟಲ್ ಒಂದ್ ಎಕರೆ ಬಂದ್ರೆ ರೇಟ್ ಅನ್ನ ನೀವು ಫಿಕ್ಸ್ ಮಾಡ್ಕೋಬೇಕು. ಹೇಗ್ ಮಾಡ್ಕೋತೀರಿ? ರೇಟ್ 1 ಕಿಲೋ 100 ರೂಪಾಯಿ ರೀ ಪೌಡರ್, ಇದಾದ್ರೆ 80 ರೂಪಾಯಿ 1 ಕಿಲೋ ರೀ ಪೆಂಟೆ. ಕೆಜಿ ಪೆಂಟೆ ಆದ್ರೆ 80 ರೂಪಾಯಿ ರೀ. ಮಾರಾಟದ ಎಲ್ಲ ನಿಮ್ಗೆ ಸಾವಯವ ಬೆಲ್ಲದ್ದು ಮಾರಾಟದ ಸಮಸ್ಯೆ ಏನಾಗ್ಲಿಲ್ವಾ? ಮೊದಲು ಆಗೈತೆ ಆಗ್ಲಿ, ಈಗ ಎಲ್ಲ ಸಮಸ್ಯೆ ಇಲ್ರಿ. ಈಗ ಮೊದಲು ಸಾಕಷ್ಟು ಸಮಸ್ಯೆಗಳು ಅನುಭವಿಸಿವಿ, ಈಗ ಸಮಸ್ಯೆ ಇಲ್ಲರಿ. ಏನ್ ಸಮಸ್ಯೆ ಇಲ್ಲ, ಫೋನ್ ಮಾಡಿ ಬೆಲ್ಲ ಒಯ್ತಾರ ಬಂದು? ಫೋನ್ ಮಾಡಿ ಬೆಲ್ಲ ಒಯ್ತಾರ್ರಿ. ನೀವು ಕಳಿಸ್ತೀರಿ ಎಲ್ಲಲ್ಲೇ? ಕಳಿಸ್ತೀರಿ, ಕಳಿಸ್ಕೊಡ್ತೀವ್ರಿ. ನಾವೇನೇ ಚೆನ್ನಾಗಿ ಅದು ನಾವೇ ಕಳಿಸ್ಕೊಡ್ತೀವಿ. ಮತ್ತೆ ಈಗ ಸಾವಯವ ರೀತಿ ಒಳಗ ಕಬ್ಬು ಮತ್ತು ಭತ್ತ ಈ ಎರಡು ಬೆಳೆನೂ ಹೊರತುಪಡಿಸಿ ಮತ್ ಬೇರೆ ಬೆಳೆಗಳಿಗೆ ಇನ್ನೂ ಹೋಗಿಲ್ವಾ ನೀವು? ಬೇರೆ ಬೆಳೆಗಳು ತಿಂತಕ್ಕಂತ ಬೆಳೆಗಳಿಗೆ? ಬೇರೆ ಬೆಳೆಗಳು ನಾವು ಇರೋದು ಒಬ್ಬರೇ, ಬೇರೆ ಬೆಳೆಗಳು ಮೇಂಟೆನೆನ್ಸ್ ಮಾಡೋದು ಆಗದಿಲ್ರಿ, ಬೇರೆ ಬೆಳೆಗೆ ಹೋಗಿಲ್ರಿ. ಮತ್ತೆ ಈ ಅರಣ್ಯ ಕೃಷಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಏನೇನು ಹಚ್ಚಿರಿ ಅರಣ್ಯ ಕೃಷಿ? ಅರಣ್ಯ ಕೃಷಿ ಅಂದ್ರೆ ಅದ್ರಾಗ ಪೇರ್ಲ ಹಚ್ಚಿವ್ರಿ, ಶ್ರೀಗಂಧ ಹಚ್ಚಿವ್ರಿ, ಮಹಾಗಣಿ ಹಚ್ಚಿವ್ರಿ, ಅವ್ರೋಸು ಮಾಡಿವ್ರಿ. 3 ಐಟಮ್ ಕೂಡ ಇದಾವ್ರಿ. ಎಷ್ಟು ಎಕರೆ ಹಾಕಿರಿ ಅದನ್ನ? ಒಂದು 7 ಎಕರೆ ಮಾಡಿದ್ರಿ. 7 ಎಕರೆ? 7 ಎಕರೆ. ನಿಮ್ಗೆ ಅದನ್ನೇ ಭತ್ತವನ್ನ ಬೆಳಿಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಅರಣ್ಯ ಕೃಷಿ ಮಾಡ್ಬೇಕಂತ ಯಾಕೆ ಬಂತು ನಿಮ್ಗೆಲ್ಲ 7 ಎಕರೆ? ನಮ್ಗೆ ಎಲ್ಲಾ ಜನರು ಕಾಡ್ ಕಡ್ದು ಹೊಲ ಮಾಡ್ತಾ ಇದಾರ. ನಾವು ಹೊಲನ ರೋಡ್ ನಮ್ಮ ಹೊಲದಲ್ಲೇ ನಾವು ರೋಡ್ ಕಾಡ್ ಮಾಡ್ಬೇಕಮ್ಮ ಉದ್ದೇಶದಿಂದ ಹಂಗ ಮುಂದಿನ ಪೀಳಿಗೆ ಏನನ್ನ ಅದು ಅನುಕೂಲ ಆಗಿದ್ರೆ ಆಗ್ಬೋದು, ಇಲ್ಲಾಂದ್ರೆ ಒಂದು ಕಾಡನ್ನ ಇರ್ತೈತಿ ನಮ್ಮ ಹೊಲದಲ್ಲೇ ಅಮ್ಮ ಉದ್ದೇಶಕ್ಕೆ ನಾವು ಕಾಡ್ ಮಾಡಿದ್ರು. ಕಾರ್ಡ್ನಿಂದ ಲಾಭ ಬೇಕಲ್ಲ, ಲಾಭ ನಿಮ್ಗೆ ಏನಾದ್ರೂ ಇನ್ಕಮ್ ಬರ್ಬೇಕು ಅದರಿಂದ ಸಹ. ಏನ ಬರುವಾಗ ಮಾಡ್ಕೊಂಡಿರಿ ಅದರಿಂದ ಮುಂದಿನ ದಿನಗಳಲ್ಲಿ? ಏನ್ ಮುಂದಿನ ದಿನಗಳಲ್ಲಿ, ಈಗ ಶ್ರೀಗಂಧದ ಗಿಡ ಒಳ್ಳೆ ಮಾರ್ಕೆಟ್ ಆಗಿದ್ರೆ ಬರ್ಬೋದು. ಅದ್ರಾಗ ಮುಂದಲ್ಲಿ ಏನೈತೆ ನಾವು ನೋಡ್ತೀವೋ ನೋಡೋದಿಲ್ಲ ರೀ. ಒಟ್ಟ ಮಾಡ್ಬೇಕಂತ ಮನಸ್ಸಿತ್ತು, ಕಾರ್ಡ್ ಮಾಡಿದ್ವಿ. ಬಾಬು ಅವ್ರು ತಮಗೆ ಬಾಬು ಅಂತಂತಾರೆ, ತಮ್ಮ ಮೂಲ ಹೆಸರು ಏನು? ತಮ್ದು ಮೂಲ ಹೆಸರು ಜಿ ವೆಂಕಟಕೃಷ್ಣ ಬಾಪ್ನೀಡು, ಬೂದಿಹಾಳ ಕ್ಯಾಂಪು, ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕಾ ಬೂದಿಹಾಳ ಕ್ಯಾಂಪು. ಅಲ್ಲಿ ಸುಮಾರು ಎಷ್ಟು ವರ್ಷದಿಂದ ತಾವು ನೆಲೆಸಿದಿರಿ? ಎಷ್ಟು ವರ್ಷ ಆಯ್ತು ಕೃಷಿ ಮಾಡಕತ್ತಿ? ನಾವು ಕೃಷಿ ಮಾಡಕತ್ತಿ 1975 ಕೃಷಿ ಮಾಡ್ತಾ ಇದೀವಿ ಸ್ವಾಮಿ. ಮೊದಲ ಹೇಗಿತ್ತು ಕೃಷಿ ಮಾಡ್ಲಿಕ್ಕೆ, ಈಗ ಯಾವ ರೀತಿ ಕೃಷಿ ಬದಲಾವಣೆ ಆಗಿದೆ ಆ ಭಾಗದಲ್ಲೆಲ್ಲ? ಇಲ್ಲೆಲ್ಲ ಈಗ ಮನುಷ್ಯರೇ ಸಮಸ್ಯೆ ರೀ. ಎಲ್ಲೆಲ್ಲ ಕೃಷಿ ಮಾಡ್ಬೇಕಂದ್ರೆ ಮನುಷ್ಯರದೇ ಸಮಸ್ಯೆ, ಲೇಬರ್ ಸಮಸ್ಯೆ. ಹಾಗಾಗಿ ಮತ್ತೆ ಇದ್ದಂಗೆ ನಡವಡಿಸ್ಕೊಂಡು ಹೋಗಾದ್ರೆ ಮೊದಲಿದ್ದು ಇದ್ರಾಗೆ ಬಂದಿವಿ, ಮತ್ತೆ ಇದ್ರಾಗೆ ಹೋಗ್ಬೇಕಮ್ಮ ಉದ್ದೇಶದಿಂದ ಹಂಗೆ. ಮತ್ತೆ ಕೃಷಿ ಜೊತೆ ಏನಾದ್ರು ಹೈನುಗಾರಿಕೆ ಅಂತ ಏನು ಮಾಡ್ಕೊಂಡಿಲ್ವಾ? ಇಲ್ಲರಿ, ಹೈನುಗಾರಿಕೆ ಅದು ಮಾಡಿಲ್ರಿ. ನಾವು ಒಬ್ಬರೇ ಆಗಿದ್ದಕ್ಕ ಹೈನುಗಾರಿಕೆ ಮಾಡಿಲ್ರಿ. ಕೃಷಿ ಎಲ್ಲ ನಿಮ್ಮಲ್ಲ ಇದಾದ್ಮೇಲೆ ಕೃಷಿಯನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಮಕ್ಕಳಿಗೆಲ್ಲ ತರಬೇತಿ ಕೊಟ್ಟಿದ್ರಿ? ತರಬೇತಿ ನಮ್ಮ ಮಕ್ಕಳಿಂದ, ನಮ್ಗೆ ಇರೋದು ಹೆಣ್ಮಕ್ಳು ಇದಾರ್ರಿ, ಅವರೆಲ್ಲ ಹೊರಗಡೆ ದೇಶಕ್ಕೆ ಹೋಗ್ಯಾರ. ಹೊರಗಡೆ ದೇಶಕ್ಕೆ ಹೋಗಿದ್ದಾರೆ? ಹೊರಗಡೆ ದೇಶಕ್ಕೆ ಹೋಗಿದ್ದಾರೆ ಇಲ್ಲೆಲ್ಲ. ಹಾಗಾಗಿ ನಾವು ಬಾಬು ಬೆಪ್ಪಿನೋಡ್ ಅವರೇ, ತಮಗೆ ಕೃಷಿ ಹೇಗನಿಸ್ತದೆ? ತೃಪ್ತಿ ತಂದಿದೀಯಾ? ಕೃಷಿ ಯಾವ ರೀತಿ ತಮ್ದು ಒಂದು ಸಂತೃಪ್ತಿ ಜೀವನ ಮಾಡ್ತಿದ್ರಿ ಕೃಷಿಯಿಂದ, ಸಾವಯವ ಕೃಷಿಯಿಂದ? ನಾವು ಸಾವಯವ ಕೃಷಿಯಿಂದ ಸಂತೃಪ್ತಿ ಜೀವನ ಮಾಡ್ತಾ ಇದೀವಿ. ಇಲ್ಲಾಂದ್ರೆ ನಾವು ಇದನ್ನ ಮಾಡಕ್ ಆಗಿಲ್ಲ. ಎಲ್ಲಾರು ಬಹಳ ಕಷ್ಟ, ಬೆಳಕಿದ್ರೆ ದಿವಸ ಹೊಲಕ್ ಹೋಗ್ಬೇಕು ಅವ್ರ ದಿನ ಅಂತ ಅಂತಾರ. ಆದ್ರ ನಮ್ಗೆ ತೃಪ್ತಿಕರವಾಗೈತ್ರಿ, ನಾವು ಇದನ್ನೇ ಮಾಡ್ತಾ ಇದೀವ್ರಿ. ಈಗ ರೈತರು ಹೇಳುದು ನೀವು ಮಾಡ್ರಿ ಸಾವಯವ ಕೃಷಿ, ಬೇರೆ ಬೇರೆ ಕಷಾಯಗಳನ್ನ ಮಾಡ್ರಿ, ಜೀವಾಮೃತ ಬಳಸ್ರಿ, ಘನ ಜೀವಾಮೃತ ಭೂಮಿಗೆ ಹಾಕ್ರಿ ಅಂದ್ರೆ ಎಲ್ರಿ ಅದ್ ಎಲ್ರಿ ಮಾಡಕ್ಕಾಗತ್ತೆ? ಜನ ಇಲ್ಲ ಮನೆಯಲ್ಲಿ, ನಮ್ಗೆ ದನಗಳಿಲ್ಲ, ಅದೆಲ್ಲ ಯಾರು ಗುದ್ದಾಡ್ತಾರೆ ಹಾಗ ಈಗ ಅಂತಾರೆ, ಅಂತವ್ರಿಗೆ ಏನ್ ಹೇಳ್ತೀರಿ ನೀವು? ಅಂತವ್ರಿಗೆ ನಾವು ಕೈ ಮುಟ್ಟಿ ಮಾಡಿದ್ರೆ ನಮ್ಮ ನೋಡಿ ಅವರು ಮಾಡ್ತಾರಂತಂದ್ರೆ ನಮ್ ಸಜೆಷನ್ ರೀ. ನಿಮ್ಮನ್ನ ನೋಡಿ ನಿಮ್ ಸುತ್ತಮುತ್ತ ಯಾರು ರೈತರು ಮಾಡ್ತಾ ಇದ್ದಾರ? ಇಲ್ಲ, ಯಾರು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಇವತ್ತು ಏನಂದ್ರೆ ಈಜಿ ಅಂದ್ರೆ ಸರಳವಾದಂತ ಮಾರ್ಗಗಳನ್ನ ಹುಡುಕ್ತಿರ್ತಾರ. ಈಗ ಎಲ್ಲಿ ಗುದ್ದಾಡೋದಪ್ಪ, ಗೊಬ್ಬರ ತಂದ ಹಾಕ್ಬಿಡು ಮಾರ್ಕೆಟ್ ಅಲ್ಲಿ ಸಿಗ್ತದಂತೇಳಿ. ಒಳ್ಳೇದು ಬಾಬು ಅವ್ರೆ, ನಿಮ್ಮ ಒಂದು ಸಾವಯವ ಕೃಷಿ ಅನುಭವನ ಹಂಚಿಕೊಂಡಿದ್ರಿ. ನಿಮ್ಮ ಫೋನ್ ಸಂಖ್ಯೆಯನ್ನ ಕೊಡಿ, ಯಾರಾದ್ರೂ ನಿಮ್ಮನ್ನ ಸಂಪರ್ಕ ಮಾಡಿ ಸ್ವಲ್ಪ ನಿಮ್ದಿಂದ ಮಾಹಿತಿಯನ್ನ ಪಡ್ಕೊಳ್ಳುವಂತ ರೈತರು ಇರ್ತಾರೆ ನಮ್ಮ ರೇಡಿಯೋನ ಕೇಳಿ, ಅವ್ರಿಗೆ ಫೋನ್ ಸಂಖ್ಯೆಯನ್ನ ಕೊಡಿ. 8762 9604 8. ಒಳ್ಳೇದು, ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದ. ನಮಸ್ಕಾರ ಸರ್. ಇದುವರೆಗೆ ಸಿಂಧನೂರು ತಾಲೂಕಿನ ಬೂದಿಹಾಳ್ ಕ್ಯಾಂಪ್ನ ರೈತರಾದ ಗುಮ್ಮಾಲ ವೆಂಕಟಕೃಷ್ಣ ಅವರ ಸಾವಯವ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ ಬೆಕ್ಕುಗಳಲ್ಲಿ ಕಾಣಿಸಿಕೊಂಡಿರುವ FPV ವೈರಸ್ ರೋಗದ ಕುರಿತು ಮಾಹಿತಿ ಮತ್ತು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದ ಡಾ SS ಪಾಟೀಲ್ ಅವರೊಂದಿಗೆ ಸಂದರ್ಶನ. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೆಕ್ಕಿಗೆ ಇತ್ತೀಚೆಗೆ ಒಂದು ವೈರಲ್ ರೋಗ ಬರ್ತಾ ಇದೆ, ವೈರಸ್ ಡಿಸೀಸ್, ಅಂದರೆ ಇಂಗ್ಲೀಷ್ನಲ್ಲಿ FPV ವೈರಸ್ ಅಂಥೇಳಿ, ಫಿಲೈನ್ ಫನೆಲ್ ಲ್ಯುಕೋಪೀನಿಯಾ ಅಂಥೇಳಿ ಈ ಒಂದು ರೋಗದ ಹೆಸರು ಇಂಗ್ಲೀಷ್ನಲ್ಲಿ. ಈ ವೈರಸ್ ರೋಗ ಬಂತಂದರೆ ಬೆಕ್ಕಿಗೆ ಯಾವ ರೀತಿ ಹಾನಿ ಮಾಡ್ತದೆ, ಜೊತೆಗೆ ಏನು ಒಂದು ಲಕ್ಷಣಗಳು ಬರ್ತವೆ, ಬೆಕ್ಕಾಗಿರ್ಬೋದು ಮತ್ತು ಬೆಕ್ಕಿನಿಂದ ಪ್ರಾಣಿಗಳಿಗೆ ಮನುಷ್ಯರಿಗೆ ಯಾವ ರೀತಿ ಇದು ಪ್ರಸಾರ ಆಗತ್ತೆ, ಯಾವ ರೀತಿ ಇದನ್ನು ಕಂಡುಹಿಡಿಬೇಕು, ನಿರ್ಮೂಲನೆ ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ನಮ್ಮ ಕೇಳುಗರಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಜಿಲ್ಲೆ ಪಶುವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದಂಥ ಡಾಕ್ಟರ್ SS ಪಾಟೀಲ್ರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಪಾಟೀಲ್ರೆ. ನಮಸ್ಕಾರ. ಕೇಳುವರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಸರ್, ಏನಿದು ಬೆಕ್ಕಿಗೆ ಇತ್ತೀಚೆಗೆ ವೈರಸ್ ರೋಗ ಬಂದಿದೆ ಅಂತಕ್ಕಂಥದ್ದು ಅಲ್ಲಲ್ಲಿ ಕೇಳ್ತಾ ಇದ್ದಾರೆ, ಏನಿದು ವೈರಸ್ ರೋಗ ಬೆಕ್ಕಿಗೆ? ಇದೇನು ಇತ್ತೀಚಿನ ಹೊಸದಾಗಿ ಬಂದಿರತಕ್ಕಂಥ ವೈರಸ್ ಏನಲ್ಲ, ಇದು ಭಾಳ ಹಳೆ ಕಾಲದ ವೈರಸ್ಸು. ಆಮೇಲೆ ವರ್ಷ ಆವಾಗವಾಗ ಈ ಒಂದು ರೋಗ ನಾವು ಬೆಕ್ಕಲ್ಲಿ ನೋಡ್ತಾ ಇದ್ದೀವಿ. ಬಟ್ ಈ ಸಾರಿ ನಮಗೆ ಕರ್ನಾಟಕದಾದ್ಯಂತ ನಮ್ಮ ರಾಜ್ಯದಲ್ಲಿ ಈ ರೋಗದ ಒಂದು ವೈರಸ್ ಏನು ರೋಗದ ರೇಖೆ ಕಾಣಿಸ್ಕೊಂಡಿದೆ ಬೆಕ್ಕುಗಳಲ್ಲಿ. ಹಾಗಾಗಿ ಸಾಕಷ್ಟು ಬೆಕ್ಕುಗಳು ಈ ರೋಗದಿಂದ ಬಳಲ್ತಾ ಇದ್ದಾವೆ. ಈ ರೋಗ ಹೇಗಿದೆ ಅಂದರೆ ಶತಸಿದ್ಧ ಮರಣಾಂತಿಕ ರೋಗ ಅಂತಲೇ ಹೇಳ್ಬೋದು ಬೆಕ್ಕಲ್ಲಿ. ಸೊ ಬಂದರೆ ಸಾಕಷ್ಟು ಪ್ರಮಾಣದಲ್ಲಿ ಬೆಕ್ಕುಗಳು ಸಾವಿಗೀಡಾಗ್ತವೆ. ಸೊ ಈ ಒಂದು ವೈರಸ್ ಏನಿದೆ ಅಲ್ಲ, ನಾವು ಫಿಲೈನ್ ಪ್ಯಾನ್ ಲ್ಯುಕೋಪೀನಿಯಾ ವೈರಸ್ ಅಂತ ಹೇಳ್ತೀವಿ. ಇದು ಹೋಸ್ಟ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ ನಾವು, ಅಂದರೆ ಬೆಕ್ಕಿಗೆ ಬಿಟ್ಟರೆ ಬೇರೆ ಪ್ರಾಣಿಗೆ ಈ ರೋಗ ಬರೋದಿಲ್ಲ. ಸೊ ನಾಯಿಗಿರ್ಬೋದು ಅಥವಾ ಬೇರೆ ಸಾಕು ಪ್ರಾಣಿಗಳಿಗಿರ್ಬೋದು ಅಥವಾ ಮನುಷ್ಯರಿಗೂ ಸಹ ಈ ರೋಗ ಯಾವುದೇ ತರದ ರೋಗ ಹರಡೋಕ್ಕೆ ಸಾಧ್ಯನೇ ಇಲ್ಲ. ಈ ರೋಗಕ್ಕೆ ನಾವು ದಯವಿಟ್ಟು ಸಾರ್ವಜನಿಕರು ಯಾವುದೇ ತರ ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಮನುಷ್ಯರಿಗೆ ಬರ್ತದ ಅಥವಾ ಬೇರೆ ಪ್ರಾಣಿಗಳಿಗೆ ಬರ್ತದ ಅನ್ನೋಂಥದ್ದು ಏನು ಭಯ ಇಲ್ಲ. ಮುಖ್ಯವಾಗಿ ಇದು ವೈರಸ್ ಹರಡೋದು ಒಂದು ಸಂಪರ್ಕದಿಂದ ಮತ್ತು ಕಲುಷಿತವಾದ ಆಹಾರ ಮತ್ತು ನೀರಿನಿಂದನೂ ಸಹ ಒಂದು ಬೆಕ್ಕಿನಿಂದ ಇನ್ನೊಂದು ಬೆಕ್ಕಿಗೆ ಹರಡ್ತಾ ಹೋಗ್ತದೆ. ಸಾಮಾನ್ಯವಾಗಿ ರೋಗದ ಲಕ್ಷಣಗಳು ಏನಂತಂದ್ರೆ, ಈ ಬೆಕ್ಕುಗಳಲ್ಲಿ ಅತಿಯಾಗಿ ಜ್ವರ ನೋಡ್ತೀವಿ ನಾವು. ತದನಂತರ ವಾಂತಿ ಭೇದಿ ಆಗ್ತದೆ ಬೆಕ್ಕಿಗೂ ಕೂಡ. ಸೊ ವಾಂತಿ ಭೇದಿ ಆಗೋದ್ರಿಂದನೇ ಮೈಯಲ್ಲಿ ನೀರಿನಂಶ ಕಡಿಮೆ ಆಗಿ, ಅಂದ್ರೆ ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ನಿರ್ಜಲೀಕರಣ ಆಗೋದ್ರಿಂದ. ಸೊ ಬೆಕ್ಕುಗಳು ಸಾಕಷ್ಟು ಈ ಒಂದು ಹವಾಮಾನ ಕೂಡ ವಿಪರೀತ ತಾಪಮಾನ ಇರೋದ್ರಿಂದ ಸೊ ಬೆಕ್ಕುಗಳ ಒಂದು ಸಾವು ಸ್ವಲ್ಪ ಜಾಸ್ತಿ ಆಗ್ತದೆ ಅಂತಲೇ ಹೇಳ್ಬೋದು ನಾವು. ಇದ್ರ ಜೊತೆಗೆ ಬೇರೆ ಒಂದು ನಾವು ಲಕ್ಷಣಗಳನ್ನ ನೋಡೋದಂದ್ರೆ, ಬೆಕ್ಕು ಒಂದು ಸುಸ್ತಾಗಿ ಒಂದ್ ಕಡೆ ಕೂತ್ಕೊಳ್ತದೆ ಮನೆಯಲ್ಲಿ. ಸೊ ಇದಕ್ಕೆ ನಾವು ಲಸಿಕೆ ಆಗದೆ ಇರತಕ್ಕಂತ ಬೆಕ್ಕುಗಳಲ್ಲಿ ಈ ರೋಗನ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಅಂದ್ರೆ ಇದಕ್ಕೂ ಲಸಿಕೆ ಇದೆಯಾ? ಇದಕ್ಕೆ ಮುಖ್ಯವಾಗಿ ನಾವು ಸಣ್ಣ ಒಂದು ಮರಿ ಇದ್ದಾಗೇನೆ ನಾವು ಲಸಿಕೆ ಹಾಕಬೇಕಾಗ್ತದೆ. ನಂತರ ಈ ಬೂಸ್ಟರ್ ಡೋಸ್ ಅಂತ ಹೇಳ್ತೀವಿ, ಅದು ಆಗ್ತಾ ಹೋದಾಗೆ ಈ ಒಂದು ರೋಗ ಯಾವುದೇ ತರ ಬೆಕ್ಕುಗಳಿಗೆ ರೋಗ ಬರಲಾರ್ದಂಗೆ ನಾವು ತಡೆ ಹಿಡಿಬಹುದು. ಇದು FPV ವೈರಸ್ ರೋಗ ಬೆಕ್ಕಿಗೆ ಬರಬೇಕಾದ್ರೆ ಏನು ಕಾರಣಗಳನ್ನು ಏನು ಹೇಳ್ತೀರಿ? ವಾತಾವರಣದಲ್ಲಿರ್ತಕ್ಕಂಥ ಒಂದು ಬದಲಾವಣೆಯಿಂದ ಬರುತ್ತೋ ಅಥವಾ ಹೇಗೆ ಬರುತ್ತೆ ಇದು ರೋಗ? ಸಾಮಾನ್ಯವಾಗಿ ಒಂದು ನಾವು ನಿರ್ವಹಣೆ ಮಾಡ್ತಕ್ಕಂಥದ್ದು ಏನಿದೆ ಅಲ್ಲ, ಸ್ವಚ್ಛತೆ ಸರಿಯಾಗಿ ಕೈಕೊಳ್ಳಲಿಲ್ಲ ಅಂದರೆ, ಆಮೇಲೆ ಜೊತೆಗೆ ಒಂದು ಔಟ್ಬ್ರೇಕ್ ಅಂತ ಹೇಳ್ತೀವಿ, ವೈರಸ್ ಯಾವ ಥರದ ಒಂದು ನಿರ್ದಿಷ್ಟ ಕ್ರಮ ಇರೋದಿಲ್ಲ, ಅದಕ್ಕೆ ಇದೇ ಥರ ರೂಪ ಬರ್ತದೆ ಹಿಂಗೆ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ವರ್ಷ ಇದು ಸ್ವಲ್ಪ ಬೆಕ್ಕುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದೇಳೆ ಈ ರೋಗ ಬಂತಂದರೆ, ತಾವು ಹೇಳಿದಿರಿ ಈಗ ಬೆಕ್ಕುಗಳೆಲ್ಲ ಮನೆಯಲ್ಲಿರೋದಿಲ್ಲ, ಹೊರಗೆಲ್ಲ ಅಡ್ಡಾಡ್ತಿರ್ತವೆ, ಇತರ ಪ್ರಾಣಿಗಳಿಗೂ ಸಂಪರ್ಕ ಹೊಂದಿದ್ವಪ್ಪ ಅಂದ್ರೆ ಅಲ್ಲಿಯೂ ಅವಕ್ಕೆ ಬರೋ ಸಾಧ್ಯತೆ ಇರುತ್ತಾ? ಮುಂಚೆ ಹೇಳ್ದಂಗೆ ನಾನು, ಈ ಒಂದು ರೋಗ ಬೆಕ್ಕಿಗೆ ಬಿಟ್ಟು ಬೇರೆ ಪ್ರಾಣಿಗೆ ಹರಡೋದಿಲ್ಲ. ಒಂದು ಬೆಕ್ಕಿಂದ ಏನಾಗ್ತದೆ ಅಂದ್ರೆ, ಸಾಕಿದಂತ ಬೆಕ್ಕುಗಳು ಇದ್ರೆ ಅಥವಾ ಮಾಲೀಕರು ಅದನ್ನ ತಕ್ಷಣ ಅದ ರೋಗನ ದೃಢೀಕರಣ ಮಾಡಿ ನಮ್ಮ ಆಸ್ಪತ್ರೆಗೆ ತಗೊಂಬಂದ್ರೆ ತಕ್ಷಣ ಅದಕ್ಕೆ ನಾವು ಚಿಕಿತ್ಸೆ ನೀಡಿದಾಗ ಅದು ಗುಣಮುಖ ಆಗ್ತದೆ, ಏನು ಸಮಸ್ಯೆ ಇಲ್ಲ. ಈಗ ಕೆಲವು ಬೆಕ್ಕು ಏನಾಗ್ತದೆ, ಮನೇಲಿ ಸಾಕಿರ್ತಾರೆ, ಅವು ಎಲ್ಲ ಹೊರಗಡೆ ಅಡ್ಡಾಡ್ಕೊಂಡು ಬಂದು ಮನೆಗೆ ಆಮೇಲೆ ಬಂದಾಗ, ಸೊ ಹೊರಗಡೆ ಅಡ್ಡಾಡ್ದಾಗ ಎಲ್ಲೋಗಿ ಮಲಗಿರ್ತದೆ ಗೊತ್ತಾಗಲ್ಲ, ಅದು ವಾಂತಿ ಭೇದಿ ಆಗಿ ನಿಶಕ್ತಿ ಹೊಂದಿ ಆ ಥರದ ಬೆಕ್ಕುಗಳು ಸಾವಿಗೀಡಾಗ್ತವೆ. ಯಾಕಂದರೆ ಅವ್ರಿಗೆ ಮಾಲೀಕರಿಗೆ ಗೊತ್ತಾಗೋದಿಲ್ಲ ಅದು ಎಲ್ಲಿ ಬೆಕ್ಕಿರ್ತದೆ ಏನಂತ. ಅದು ಕೊನೆಯ ಹಂತದಲ್ಲಿ ತಂದಾಗ ಆ ಚಿಕಿತ್ಸೆ ಕೂಡ ಫಲಕಾರಿಯಾಗೋದಿಲ್ಲ. ತಮಗೆಲ್ಲ ಗೊತ್ತಿದೆ ಈ ಒಂದು ವೈರಸ್, ಯಾವುದೇ ಒಂದು ವೈರಸ್ ರೋಗಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇರೋದಿಲ್ಲ. ಸೊ ಮುಖ್ಯವಾಗಿ ನಾವು ರೋಗದ ಒಂದು ಲಕ್ಷಣದ ಮೇಲೆ ನಾವು ಒಂದು ಚಿಕಿತ್ಸೆಯನ್ನು ನೀಡ್ತೀವಿ. ಅದರಲ್ಲೂ ಈ ರೋಗದಲ್ಲಿ ಏನಾಗ್ತದೆ ಅಂದರೆ ವಾಂತಿ ಭೇದಿ, ಸೊ ಇದ ಕಡೆ ಒಮಿಷನ್ ಇರ್ತದೆ, ಬ್ಲಡಿ ಡಯರಿ ಅಂತ ಹೇಳ್ತೀವಿ ನಾವು, ಎಂಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಎರಡೂ ಇರೋದ್ರಿಂದ ಇದು ಬಹಳಷ್ಟು ತೀವ್ರತವಾಗಿ ನಿರ್ಜಲೀಕರಣ ಆಗ್ತದೆ ಪ್ರಾಣಿ, ಅಥವಾ ಡಿಹೈಡ್ರೇಷನ್ ಅಂತ ಏನು ಹೇಳ್ತೀವಿ. ತಕ್ಷಣ ನಾವು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ನೀಡ್ತೀವಿ. ಜೊತೆಗೆ ಮಾಲಕರು ಅದನ್ನು ಮನೆಯಲ್ಲಿ ತೆಗೆದುಕೊಂಡೋದಾಗ ಓರಲ್ ರಿಹೈಡ್ರೇಷನ್ ಅಂತ ಹೇಳ್ತೀವಿ, ಬಾಯಿ ಮುಖಾಂತರ ಅದಕ್ಕೆ ಈ ಓ ಆರ್ ಎಸ್ ಪೌಡರ್ ಕೊಡೋದಾಗಲಿ ಅಥವಾ ಎಳ್ನೀರು ಗಂಜಿ ಕೊಡೋದಾಗಲಿ, ಈ ಥರದ್ದು ಒಂದು ಸರಿಯಾದ ಆರೈಕೆ ಮಾಡಿದರೆ ತಕ್ಷಣವೇ ಅವು ಚಿಕಿತ್ಸೆಗೆ ಪಂಚಿ ಯಾವುದೇ ಥರ ಸಾವು ಆಗಲಾರ್ದಂಗೆ ಅವು ಬದುಕ್ತವೆ. ಈಗ ತಾವು ಇದಕ್ಕೆ ಲಸಿಕೆ ಹಾಕಿಸ್ಬೇಕು ಅಂತಂದ್ರೆ ಬೆಕ್ಕಿನ ಮರಿಗಳಿಗೆ ಯಾವಾಗ ಲಸಿಕೆ, ಅದು ಎಷ್ಟು ವಯಸ್ಸಿನಲ್ಲಿ ಹಾಕಿಸ್ಬೇಕು? ಸಾಮಾನ್ಯವಾಗಿ 2-3 ವಾರ ಮರಿ ಇದ್ದಾಗೇನೆ ಅದಕ್ಕೆ ಲಸಿಕೆ ಹಾಕಬೇಕಾಗ್ತದೆ, ಆಮೇಲೆ ಬೂಸ್ಟ್ ಡೋಸ್ ಲಸಿಕೆ ಹಾಕಬೇಕಾಗ್ತದೆ. ಇದು ಸಾಕಷ್ಟು ನಮ್ಮ ಬೆಕ್ಕಿನ ಒಂದು ಸಾಕಾಣಿಕೆ ಇರತಕ್ಕಂಥವ್ರು ಇತ್ತೀಚೆಗೆ ಬೇರೆ ಕಡೆಯಿಂದ ಒಳ್ಳೆಯ ಒಂದು ತಳಿಗಳ ಬೆಕ್ಕುಗಳನ್ನು ತಂದಿರತಕ್ಕಂಥವ್ರು ಅದಕ್ಕೆ ಹಾಕ್ಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಈಗ ನಮ್ಮ ಒಂದು ನಮ್ಮ ಏನು ಲೋಕಲ್ ಸ್ಥಳೀಯವಾಗಿರ್ತಕ್ಕಂಥ ಬೆಕ್ಕುಗಳಿಗೆ ಅಷ್ಟೊಂದು ಲಸಿಕೆ ಹಾಕಿ ಯಾರೂ ಅದನ್ನು ಸಾಕೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ಈ ಬೆಕ್ಕು ಸಾಕಾಣಿಕೆ ಮಾಡ್ತಕ್ಕಂಥವ್ರು ಕಡ್ಡಾಯವಾಗಿ ಲಸಿಕೆ ಹಾಕಿದಾಗ ಮಾತ್ರ ಈ ರೋಗ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆಗ್ತದೆ. ಈ ರೋಗ ಎಪಿವಿ ವೈರಸ್ ರೋಗ ಬೆಕ್ಕಿಗೆ ಬರ್ತಕ್ಕಂಥದ್ದು ಈಗಾಗಲೇ ಎಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಕಂಡು ಬಂದಿದೆ? ಈ ಸರಿ ಸುಮಾರು 15-20 ದಿವಸ ನಮ್ಮ ಒಂದು ನಗರ ಪ್ರದೇಶದಲ್ಲಿ ಈ ಒಂದು ರೋಗ ಕಾಣಿಸ್ಕಂತು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಒಂದು ನಗರ ಪ್ರದೇಶಗಳಲ್ಲಿ ಈ ರೋಗ ಕಾಣಿಸ್ಕೊಂಡಿದೆ. ಸೊ ನಮ್ಮಲ್ಲಿ ಈಗ ಒಂದು 60-70 ಕೇಸು ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೀವಿ ನಾವು. ಅದರಲ್ಲಿ ಒಂದು 38 ಬೆಕ್ಕುಗಳು ಮರಿಗಳು ಸೇರಿ ಈ ಒಂದು ಮರಣ ಹೊಂದಿದೆ ಸಾವನ್ನು. ನಾನು ಮುಂಚೆನೆ ಹೇಳಿದೆ ಇದು ಒಂದು ಹೈಲಿ ಫೇಟಲ್ ಮತ್ತು ಕಾಂಟೇಜಿಯಸ್ ಡಿಸೀಸ್ ಅಂತ, ಅಂದರೆ ಮಾರಣಾಂತಿಕವಾಗಿರ್ತದೆ ಅಷ್ಟೇ ವೇಗವಾಗಿ ಇದು ರೋಗ ಹರಡ್ತಾ ಹೋಗ್ತದೆ ಬೆಕ್ಕುಗಳಲ್ಲಿ, ಹಾಗಾಗಿ ಮರಣದ ಪ್ರಮಾಣ ಕೂಡ ಜಾಸ್ತಿ ಇರ್ತದೆ. ಚಿಕಿತ್ಸೆಯನ್ನು ಬಂದಾಗ ತಾವು ಯಾವ ರೀತಿ ಚಿಕಿತ್ಸೆಯನ್ನು ಕೊಡ್ತಿರೋದು? ನಮ್ಮ ಪಾಲಿಕ್ಲಿನಿಕ್ಗೆ ಬಂದಾಗ ಅವಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಪರೀಕ್ಷೆಗಳನ್ನ ಮಾಡ್ತೀವಿ. ಸೊ ತದನಂತರ ಅದಕ್ಕೆ ನಾವು ರಿಹೈಡ್ರೇಷನ್ ಮಾಡೋದಕ್ಕೆ ಸಲಹೆನೆಲ್ಲ ಹಾಕ್ತೀವಿ, ಮತ್ತು ಆ್ಯಂಟಿಬಯೋಟಿಕ್ಕು ಈ ಥರದ್ದು, ಅದಕ್ಕೇನು ಸಿಮ್ಟೊಮ್ಯಾಟಿಕ್ ವಾಂತಿ ಇದ್ದರೆ ವಾಂತಿಗೆ ಇದು, ಆಮೇಲೆ ಭೇದಿ ಇದ್ದದಕ್ಕೆ ಎಲ್ಲ ಇಂಜೆಕ್ಷನ್ಗಳು ಹಾಕಿ ಅವರಿಗೆ 3-5 ದಿವಸ ನಾವು ಒಂದು ಚಿಕಿತ್ಸೆ ಕೊಟ್ಟಾಗ ಫಲಕಾರಿಯಾಗಿ ಗುಣಮುಖನೂ ಆಗಿದ್ದಾವೆ. ಬಟ್ ಕೊನೆ ಹಂತದಲ್ಲಿ ತಂದಂಥ ಬೆಕ್ಕುಗಳು ಸ್ವಲ್ಪ ಚಿಕಿತ್ಸೆಗೆ ಸ್ಪಂದನೆ ಮಾಡೋದಿಲ್ಲ. ಈಗ ಬೆಕ್ಕು ಸತ್ತು ಬಿಟ್ಟಿರ್ತವೆ, ಅದು ಗೊತ್ತಾಗೋದಿಲ್ಲ ಎಲ್ಲ, ಅದು ಸತ್ತಂತ ಬೆಕ್ಕಿನ ನಿರ್ವಹಣೆಯನ್ನು ಹೇಗೆ ಮಾಡ್ಬೇಕು ಸರ್? ಇದು ಮುಖ್ಯ. ಇನ್ನೊಂದು ಏನಂದ್ರೆ ಈ ವೈರಸ್ ತಿಂಗಳಗಟ್ಟಲೆ ಅದು ಪರಿಸರದಲ್ಲಿ ಜೀವಂತವಾಗಿರ್ತದೆ. ಸೊ ಹಾಗಾಗಿ ಈ ಸತ್ತಂತ ಬೆಕ್ಕುಗಳನ್ನ ಅವರ ಮಾಲೀಕರು ಸರಿಯಾಗಿ ವಿಲೇವಾರಿ ಮಾಡಬೇಕಾಗ್ತದೆ ಒಂದು, ಆಮೇಲೆ ಎಲ್ಲಿ ಅದನ್ನ ಸಾಕಾಣಿಕೆ ಮಾಡಿರ್ತಾರೆ, ಅದನ್ನ ಎಲ್ಲಿ ಅದು ಜಾಗನ ಮನೆಯಲ್ಲಿ ಇಟ್ಟಿರ್ತಾರೆ, ಆ ಜಾಗನ ಎಲ್ಲ ಒಂದು ಪೂತಿನಾಕಶಕ ಔಷಧ ಅಂತ ಏನು ಹೇಳ್ತೀವಿ ನಾವು, ಫಿನೈಲ್ ಇರ್ಬೋದು ಅಥವಾ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ ಅಥವಾ ಸೋಡಿಯಂ ಬೈಕ್ರೋಲೈಟ್, ಈ ಥರದ ಒಂದು ಸೊಲ್ಯೂಷನಿಂದ ಅದನ್ನು ನಾವು ಸ್ವಚ್ಛತೆ ಮಾಡಬೇಕಾಗ್ತದೆ. ಸೊ ಇದರಿಂದ ವೈರಸ್ಸು ಬೇಗ ಅದು ಪ್ರಸಾರ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಚಿಕಿತ್ಸೆಯಲ್ಲಿ ಸಹ ಸಾಕಷ್ಟು ನಾವು ಬೆಕ್ಕು ಬಂದಂಥ ಜಾಗನ ಸ್ವಚ್ಛತೆ ಮಾಡಿ ಬೇರೆ ಬೆಕ್ಕಿಗೆ ಈ ಥರ ರೋಗ ಹರಡದಂಗೆ ನಾವು ಸ್ವಚ್ಛತೆ ಕಾರ್ಯಕ್ರಮನ ಅಂದ್ಕೊಂಡಿದ್ದೀವಿ. ಒಂದೇ ಖುಷಿ ಪಡುವಂತಂದ್ರೆ ಈ ರೋಗ ಇತರ ಪ್ರಾಣಿಗಳಿಗೆ ಮನುಷ್ಯರಿಗೆ ಬರೋದಿಲ್ಲ ಅಂತಕ್ಕಂಥದ್ದು ಖುಷಿ ಪಡುವಂಥದ್ದು, ಆದರೆ ಬೆಕ್ಕುಗಳಿಗೆ ಬಂದಾಗ ಅದು ಎಲ್ಲ ಬೆಕ್ಕುಗಳಿಗೆ ಬಂದರೆ ಸಮಸ್ಯೆ ಆಗುತ್ತೆ, ಎಲ್ಲ ಬೆಕ್ಕುಗಳು ಸತ್ತು ಹೋಗೋ ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಮುನ್ನೆಚ್ಚರಿಕೆನ ತಗೊಳ್ಳೋದು, ಏನಾದರೂ ಮುನ್ನೆಚ್ಚರಿಕೆ ತಗೋಬೇಕ ಬೆಕ್ಕು ಸಾಕಾಣಿಕೆದಾರರು? ಅದು ಮುಖ್ಯವಾಗಿ ಅವಕ್ಕೆ ಯಾವಾಗ ಅವರು ಸಾಕಾಣಿಕೆ ಮಾಡಿರ್ತಾರೆ ಒಂದು ಚಿಕಿತ್ಸೆಯನ್ನು ಅದು ಸರಿಯಾದ ಚಿಕಿತ್ಸೆ ಮಾಡೋದಕ್ಕೆ ಅದು ಪರೀಕ್ಷೆಗೆ ಒಳಪಡಿಸಬೇಕಾಗ್ತದೆ ಆಸ್ಪತ್ರೆ ತಗೊಂಬಂದು. ಒಂದು ವೇಳೆ ಲಸಿಕೆ ಹಾಕಿಲ್ಲ ಅಂದರೆ ಲಸಿಕೆ ಹಾಕಿಸ್ಬೇಕಾಗ್ತದೆ. ಇನ್ನೊಂದು ಲಸಿಕೆ ವಿಚಾರಕ್ಕೆ ಬಂದರೆ ಇದು ನಮ್ಮ ಒಂದು ಸರ್ಕಾರದಲ್ಲಿ ಈ ಲಸಿಕೆ ಲಭ್ಯ ಇಲ್ಲ. ಸೊ ಬೇರೆ ದೇಶದಿಂದ ಈ ಲಸಿಕೆನ ನಾವು ತರಿಸಿ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಖಾಸಗಿಯಾಗಿ ಈ ಲಸಿಕೆ ಸಿಗ್ತದೆ. ಸೊ ಸಾರ್ವಜನಿಕರು ಅದನ್ನು 2-3 ವಾರಗಳ ಮರಿ ಇದ್ದಾಗೆ ಅದಕ್ಕೆ ಲಸಿಕೆ ಹಾಕಿಸಿ ಮತ್ತೆ ಬೂಸ್ಟರ್ ಡೋಸ್ ಆಗಿ ನಾವು ಈ ಲಸಿಕೆ ಕೊಟ್ಟಾಗ ಅದು ಜೀವಿತಾವಧಿಯಲ್ಲಿ ಈ ರೋಗ ಬರದಂಗೆ ನಾವು ತಡೆ ಹಿಡಿಯಬಹುದು. ಕೊನೆಯದಾಗಿ ಏನು ಹೇಳ್ತೀರಿ, ಬೆಕ್ಕು ಸಾಕಾಣಿಕೆದಾರರು ಬಹಳಷ್ಟು ಇತ್ತೀಚೆಗೆ ಬೆಕ್ಕು ಅದೊಂಥರ ಪೆಟ್ ಅನಿಮಲ್ ಆಗಿಬಿಟ್ಟಿದೆ ಕೆಲವೊಂದಿಷ್ಟು ಮಂದಿಗೆಲ್ಲ. ಒಳ್ಳೊಳ್ಳೆ ವೆರೈಟಿ ತಳಿ ಬೆಕ್ಕುಗಳನ್ನು ಸಾಕ್ತಾ ಇದ್ದಾರೆ ಮನೆಯಲ್ಲಿ, ಅವರಿಗೆ ನಿಮ್ಮ ಕಿವಿ ಮಾತು. ಯಾಕಂದರೆ ಇದು ಎಪಿವಿ ವೈರಸ್ ಬಂದಿದೆ ಅಂತಕ್ಕಂಥದ್ದು ಈಗಾಗಲೇ 70 ಕೇಸು ವರದಿಯಾಗಿದೆ ಅಂತಕ್ಕಂಥ ವಿಚಾರ ಹೇಳಿದ್ರಿ, ಏನು ಕಿವಿ ಮಾತು ಹೇಳ್ತಾರೆ ಅವರಿಗೆ ಯಾವ ರೀತಿ? ಈ ಒಂದು ರೋಗದ್ರೇಕ ಕಾಣಿಸಿಕೊಂಡ ಸಮಯದಲ್ಲಿ ಅವರು ಬೇರೆ ಬೆಕ್ಕಿನ ಜೊತೆ ಸಂಪರ್ಕ ಅದನ್ನ ಆಗ್ಲಾರ್ದಂಗೆ ನೋಡ್ಕೋಬೇಕು ಮನೆಯಲ್ಲಿ. ಜೊತೆಗೆ ಸ್ವಚ್ಛತೆ ಒಂದು ಕಾಪಾಡಬೇಕಾಗ್ತದೆ. ಆಮೇಲೆ ತಕ್ಷಣನೇ ಏನಾದರೂ ಅವ್ರ ಕಾಯಿಲೆಗೆ ಒಳಪಟ್ಟು ಅಂದರೆ ತಕ್ಷಣ ನಮ್ಮ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಚಿಕಿತ್ಸೆ ಕೊಡಿಸ್ಬೇಕು. ಆಮೇಲೆ ಎಷ್ಟು ಸ್ವಚ್ಛತೆ ಕಾಪಾಡ್ತೀವಿ ಅಷ್ಟು ಬೇಗ ನಾವು ಈ ವೈರಸ್ಸನ್ನು ಆ ಪ್ರದೇಶದಿಂದ ನಿರ್ಮೂಲನೆ ಮಾಡೋಕ್ಕಾಗ್ತದೆ. ಸೊ ರೋಗದ ರೇಖನ ನಾವು ಅಥಾರಿಟಿ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಒಂದು ಮಾಹಿತಿಯನ್ನು ನಾವು ಎಲ್ಲ ನೀಡ್ತಾ ಇದ್ವಿ, ಜೊತೆಗೆ ಅದಕ್ಕೆ ಸರಿಯಾಗಿ ಅವರು ಸ್ಪಂದನೆ ಮಾಡಿ ಈ ಸಾಕುಪ್ರಾಣಿಗಳ ಮಾಲೀಕರು ಬೆಕ್ಕನ್ನು ಯಾರು ಸಾಕ್ತಾ ಇದ್ದಾರೆ ಅದನ್ನು ಮುಂದಿನ ದಿನಮಾನಗಳಲ್ಲಿ ಏನು ಅದಕ್ಕೆ ಲಸಿಕೆ ಕಾರ್ಯಕ್ರಮ ಇರ್ಬೋದು ಅಥವಾ ಜಂತುನಾಶಕ ಔಷಧಿ ಇರ್ಬೋದು, ಆಮೇಲೆ ಕಾಲಕಾಲಕ್ಕೆ ಅದನ್ನು ಪರೀಕ್ಷೆಗೆ ಒಳಪಡಿಸೋದಿರೋದು ಮಾಡ್ತಾ ಇದ್ರೆ ಇಂಥ ಬರುವ ಈ ವೈರಾಣು ರೋಗಗಳನ್ನ ನಾವು ಈ ಬೆಕ್ಕುಗಳಲ್ಲಿ ತಡೆ ಹಿಡಿಬಹುದು ಅಂತ ಹೇಳ್ತೀನಿ. ಒಳ್ಳೆಯದು ಡಾಕ್ಟರ್ ಪಾಟೀಲ್ರೇ. ಬೆಕ್ಕಿಗೆ ಇತ್ತೀಚೆಗೆ ಬಂದಂಥ ಈ ಒಂದು FPV ವೈರಸ್ ರೋಗ ಸಾಕಷ್ಟು ಸ್ಪ್ರೆಡ್ ಆಗ್ತಾ ಇದೆ, ಬರ್ತಾ ಇದೆ ಅಂತಕ್ಕಂಥದ್ದು, ಮುನ್ನೆಚ್ಚರಿಕೆ ಏನು ತಗೋಬೇಕು, ಯಾವ ರೀತಿ ಒಂದು ಬೆಕ್ಕಿಗೆ ವ್ಯಾಕ್ಸಿನೇಷನ್ ಕೊಡಿಸಿರ್ಬೋದು, ಚಿಕಿತ್ಸೆಯನ್ನು ಯಾವ ರೀತಿ ಮಾಡ್ತೀರಿ ಅಂತಕ್ಕಂಥ ವಿಚಾರ ಹೇಳಿದರೆ ನಮ್ಮ ಬೆಕ್ಕು ಸಾಕಾಣಿಕೆದಾರರು ವಿಷಯವನ್ನು ಗಮನಿಸಿ ತಕ್ಷಣ ಒಂದು ವೈದ್ಯಕೀಯ ಉಪಚಾರವನ್ನು ಬೆಕ್ಕುಗಳಿಗೆ ಪಡ್ಕೊಳ್ಳಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಬೆಕ್ಕುಗಳಲ್ಲಿ ಕಾಣಿಸಿಕೊಂಡಿರುವ FPV ವೈರಸ್ ರೋಗದ ಕುರಿತು ಮಾಹಿತಿ ಮತ್ತು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ SS ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ VG ಬಾವಲತ್ತಿ. ಈಗ ಕೇಳಿ, ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ ಹೀಗಿದೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ. ರಾಯಚೂರು ಮಾರುಕಟ್ಟೆ ಸಜ್ಜೆ 2375 ರೂಪಾಯಿಯಿಂದ 2429 ರೂಪಾಯಿಗಳು, ಕಡಲೆಕಾಳು 4455 ರೂಪಾಯಿಯಿಂದ 5756 ರೂಪಾಯಿಗಳು, ಅಲಸಂದೆ 4789 ರೂಪಾಯಿಯಿಂದ 6222 ರೂಪಾಯಿಗಳು, ಭತ್ತ 2349 ರೂಪಾಯಿಗಳು. ಲಿಂಗಸುಗೂರು ಮಾರುಕಟ್ಟೆ ಪೇಟೆ ಧಾರಣೆ ಹೀಗಿದೆ. ಸಜ್ಜೆ 2100 ರೂಪಾಯಿಯಿಂದ 2750 ರೂಪಾಯಿಗಳು, ಮೆಕ್ಕೆಜೋಳ 2050 ರೂಪಾಯಿಯಿಂದ 2400 ರೂಪಾಯಿಗಳು, ತೊಗರಿ 6500 ರೂಪಾಯಿಯಿಂದ 7400 ರೂಪಾಯಿಗಳು. ಇದುವರೆಗೆ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:20. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಹಿಂದೆ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಸಿಪಿ ಗ್ರೈಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೆವೆನ್ಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಇದು ಪ್ರತಿ ಭಾರತೀಯ ಪ್ರಜೆಯ ಯಾವುದೇ ದೂರಿಗೆ ತ್ವರಿತ ಕಾರ್ಯಾಚರಣೆಯ ಪೋರ್ಟಲ್. ಸಿಪಿ ಗ್ರಾಮ್ಸ್ ಒಂದು ಅತ್ಯಂತ ವಿಶ್ವಾಸಾರ್ಹ ವ್ಯವಸ್ಥೆಯಾಗಿದ್ದು ಪ್ರತಿ ನಾಗರಿಕರನ್ನ ಸಶಕ್ತಗೊಳಿಸುತ್ತದೆ ಮತ್ತು ಇದನ್ನು ಕಾರ್ಯಗತಗೊಳಿಸುವ ಎಲ್ಲಾ ಹಂತಗಳ ಅಧಿಕಾರಿಗಳ ಬದ್ಧತೆ ದೃಢವಾಗಿ ಹೇಳುತ್ತದೆ. ಸಿಪಿ ಗ್ರಾಮ್ಸ್ ಸಂವೇದನಾಶೀಲ, ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹ. ಈಗ ಕೇಳಿ ಜನಪದ ಸಂಗೀತ. ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಪ್ರಹ್ಲಾದ್ ನಾಗರಾಳ್ ಮತ್ತು ಸಂಗಡಿಗರಿಂದ ದೊಡ್ಡ ಆಟದ ಪದಗಳು. ಶರಣ.